ಡಾಕ್ಟರ್ ಮಹದೇವ್ ಅವರೇ, ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ದಿವಸ ತಾವು ಮೇವಿನ ಬೆಳೆಗಳ ಬೇಸಾಯ ಮತ್ತು ಸುಧಾರಿತವಾದ ಮೇವಿನ ಬೆಳೆಗಳ ತಳಿಗಳು, ಹಾಗೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮೇವು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ತಾವು ಕೈಗೊಂಡಿರುವಂತಹ ಕಾರ್ಯಕ್ರಮಗಳು, ವಿಶೇಷವಾಗಿ ಮುಂದೆ ಬರಲಿರುವಂತಹ ಕೃಷಿ ಮೇಳದಲ್ಲಿ ತಾವು ಮೇವಿನ ಬೆಳೆಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನು ಅಲ್ಲಿ ರೈತರಿಗೆ ತಿಳಿಸ್ಕೊಡಲಿದ್ದೀರಿ? ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಬೇಕು. ವಿಚಾರ ಆರಂಭ ಮಾಡಿ ಡಾಕ್ಟರ್ ಮಹದೇವ್ ಅವರು. ನಮಸ್ಕಾರ ಕೇಶವಮೂರ್ತಿಗಳೇ. ನಮ್ಮ ಮಂಡ್ಯದಲ್ಲಿರುವ ಹೊಸ ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭವಾದ ವರ್ಷ, ಜೊತೆಗೆ ಕೃಷಿ ಮೇಳವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ನವೆಂಬರ್ ತಿಂಗಳ 28, 29 ಮತ್ತು 30 ತಾರೀಕಿನಂದು ಆಯೋಜಿಸಿರುವುದರಿಂದ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ಎಲ್ಲ ಅಂಶಗಳ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಮೇವಿನ ಬೆಳೆಗಳ ಮಹತ್ವ ಭಾಳ ಮುಖ್ಯವಾಗಿದೆ. ಇವತ್ತಿನ ಒಂದು ಪಶುಪಾಲನೆ ಹೈನುಗಾರಿಕೆಯಲ್ಲಿ ಅತಿ ಪ್ರಮುಖವಾದ ಒಂದು ಅಂಶವಾಗಿದೆ. ಈ ಒಂದು ಅಂಶವನ್ನು ನಾವು ಗಮನದಲ್ಲಿಟ್ಟುಕೊಂಡು ರೈತರಿಗೆ, ಸಣ್ಣ ಇಳುವಳಿದಾರ ರೈತರಿಗೆ, ದೊಡ್ಡ ಇಳುವಳಿದಾರ ರೈತರಿಗೆ, ಎಲ್ರಿಗೂ ಅನುಕೂಲ ಆಗುವ ರೀತಿಯಲ್ಲಿ ವಿವಿಧ ಮೇವಿನ ಬೆಳೆಗಳನ್ನು ಪರಿಚಯ ಮಾಡಿ ಉತ್ಪಾದನಾ ತಾಂತ್ರಿಕತೆಗಳನ್ನು ತಿಳಿಸಿ, ಅಲ್ಲಿ ಬರುವಂಥ ಹಲವಾರು ತಳಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿ, ಮತ್ತು ಮುಂದೆ ಅದನ್ನು ಸಂಸ್ಕರಣೆ ಮಾಡಿ ಉಪಯೋಗಿಸುವ ವಿವಿಧ ತಂತ್ರಜ್ಞಾನಗಳ ಬಗ್ಗೆಯೂ ಕೂಡ ನಾವು ಇವತ್ತು ವಿಶೇಷವಾಗಿ ವಿವಿಧ ಮಾದರಿಯ ಸಾಕಣೆಯ ಒಂದು ಆಧಾರದ ಮೇಲೆ, ಆ ಸಾಕಣೆ ಪದ್ಧತಿಗಳ ಆಧಾರದ ಮೇಲೆ ಎಲ್ಲ ಮೇವಿನ ಬೆಳೆಗಳ ಬಗ್ಗೆ ನಾನಿವತ್ತು ತಮಗೆ ಸುದೀರ್ಘವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಹೆಚ್ಚು ಪ್ರಚಲಿರುವಂಥ ಬಹುವಾರ್ಷಿಕ ಬೆಳೆಗಳು ಮೇವಿನ ಬೆಳೆಗಳಲ್ಲಿ ನಾವು ಅತಿ ಹೆಚ್ಚು ಇಳುವರಿ ಕೊಡುವಂಥ ಹಲವಾರು ತಳಿಗಳನ್ನು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಮುಖ್ಯವಾದ ಬೆಳೆ ಎಂದರೆ ನಮ್ಮಲ್ಲಿ ಬರುವಂಥ ನೇಪಿಯರ್ ಬಾಜ್ರ ಹೈಬ್ರಿಡ್ ಅಥವಾ ಸೀಮೆ ಹುಲ್ಲು ಅನ್ನುವಂಥ ಬೆಳೆಗಳು. ಈ ಸೀಮೆ ಹುಲ್ಲುವಿನಲ್ಲಿ ಇಲ್ಲಿಯ ತನಕ ಸುಮಾರು 17 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ವಿವಿಧ ತರಹದ ತಳಿಗಳು ನಮಗೆ ಗಮನಿಸಬಹುದು. ಮೊದಲನೇದಾಗಿ ಹೆಚ್ಚು ಕಾಂಡಭರಿತವಾಗಿರುವಂಥ ತಳಿಗಳು, ಅದರಲ್ಲಿ ಬಂದರೆ ನಮ್ಮಲ್ಲಿ BNH-10 ಅಂತ ನಿಮಗೆ ಹೆಚ್ಚು ಕಾಂಡಭರಿತವಾಗಿದೆ. ಅದೇ ಹಿಂದೆ ನಾವು ಬಿಡುಗಡೆ ಮಾಡಿದಂಥ NB-21 ಅಂತ ಅದು ಕೂಡ ಹೆಚ್ಚು ಕಾಂಡಭರಿತವಾಗಿದೆ. ಇತ್ತೀಚೆಗೆ ಬಿಡುಗಡೆ ಮಾಡಿರುವಂಥ ಗೇಂಟ್ ನೇಪಿಯರ್ ಇದು ಕೂಡ ಹೆಚ್ಚು ಕಾಂಡಭರಿತವಾಗಿರುವಂಥ ತಳಿಗಳು. ಜೊತೆಗೆ ಅದು ಎಲೆಭರಿತವಾಗಿರುವಂಥ ತಳಿಗಳು ಕೂಡ ನಾವು ಇವತ್ತು ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಈಗ ಕೊಯಮತ್ತೂರಿನ ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಬಿಡುಗಡೆ ಮಾಡಿದಂಥ CO-3, CO-4, CO-5, CO-6 ತಳಿಗಳು, ಅದೇ ರೀತಿ ನಮ್ಮ ಒಂದು ಸಂಶೋಧನಾ ಕೇಂದ್ರದಿಂದ ಇತ್ತೀಚೆಗೆ ಬಿಡುಗಡೆ ಮಾಡಿದಂಥ PBN-342 ಈ ತಳಿಗಳು ಹೆಚ್ಚು ಎಲೆಭರಿತವಾಗಿದ್ದು, ಇನ್ನು ಇದರ ಜೊತೆಗೆ ಸುಗುಣ ಅನ್ನೋ ಒಂದು ತಳಿಯೂ ಕೂಡ ಇದೆ. ಈ ಎಲ್ಲ ತಳಿಗಳು ಹೆಚ್ಚು ಎಲೆಭರಿತವಾಗಿದ್ದು ನಾವು ಇದನ್ನು ಪೌಷ್ಟಿಕತೆಯ ದೃಷ್ಟಿಯಿಂದ ನಾವು ಎರಡೂ ಥರದ ತಳಿಗಳನ್ನು ಇಟ್ಕೋಬೇಕಾಗ್ತದೆ. ಇದರ ಜೊತೆಗೆ ಸಣ್ಣ ಜಾನುವಾರುಗಳಿಗೆ ಉಪಯೋಗಿಸುವಂಥ ಸೀಮೆ ಹುಲ್ಲಿನ ತಳಿಗಳನ್ನು ಕೂಡ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಅದರಲ್ಲಿ ಮುಖ್ಯವಾಗಿ BH-18 ಅಂತ, ಈ BH-18 ಸಣ್ಣ ಎಲೆಗಳ, ಸಣ್ಣ ಗಾತ್ರದ, ಸಣ್ಣ ಕಡ್ಡಿಯಿಂದ ಕೂಡಿರುವಂಥ ತಳಿ. ಇದರ ಜೊತೆಗೆ ಇನ್ನೂ ಒಂದು ವಿಶೇಷವಾಗಿ BH-9 ಅನ್ನೋ ತಳಿಯನ್ನು ನಾವು ಇವತ್ತು ಹಿಂದೆನೆ ನಮ್ಮಲ್ಲ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಮಾಡಿದ್ವಿ. ಇದರ ವಿಶೇಷತೆ ಏನಂದರೆ ಇದು ಹೆಚ್ಚು, ಇದರಲ್ಲಿ ಹೆಚ್ಚು ಸರ್ಕಾರ ಅಂಶಗಳಿದ್ದು, ಸರ್ಕಾರ ಪಿಷ್ಟ ಅಂದರೆ ಅದು TSS ಅಂತ ಹೇಳ್ತೀವಿ, ಆ TSS 6% ಹೆಚ್ಚಿದ್ದು, ಈ ತಳಿಯನ್ನು ನಾವು ಸೈಲೇಜ್ ಮಾಡೋದಕ್ಕೂ ಕೂಡ ನಾವು ಉಪಯೋಗಿಸ್ಕೋಬೋದು ಇವತ್ತು. ಸೊ ಇಷ್ಟು ತಳಿಗಳು ನಮ್ಮಲ್ಲಿ ಈ ಒಂದು ಕೃಷಿ ವಿಶ್ವವಿದ್ಯಾಲಯದ VC ಫಾರ್ಮ್ನಲ್ಲಿರುವ ಮೇವು ಬೆಳೆಯ ಪ್ರಾತ್ಯಕ್ಷಿಕ ಕೇಂದ್ರವಾಗಿ ಸುಮಾರು 2 ಎಕರೆ ಪ್ರದೇಶದಲ್ಲಿ ನಾವು ಸುಮಾರು 70 ತಳಿಗಳ ಎಲ್ಲ ವಿವಿಧ ತಳಿಗಳನ್ನು ಪ್ರಾತ್ಯಕ್ಷಿಕೆ ಮಾಡಿದ್ದೇವೆ. ಆ ಪ್ರಾತ್ಯಕ್ಷಿಕೆಗಳಲ್ಲಿ ಈ 15 ತಳಿಗಳನ್ನು ಕೂಡ ನಾವಲ್ಲಿ ಪ್ರಾತ್ಯಕ್ಷಿಕೆಗೆ ಒಳಪಡಿಸಿದ್ದೇವೆ. ಡಾಕ್ಟರ್ ರೂಪಶ್ರೀ ಅವರೇ, ಮೇವಿನ ಬೆಳೆಗಳ ಅಧಿಕ ಇಳುವರಿಗೆ ಏನೆಲ್ಲ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ನಾವು ಉತ್ತಮವಾದ ಮೇವಿನ ಇಳುವರಿಗಾಗಿ ವಿವಿಧ ಸಂದರ್ಭ ಹಾಗೂ ಸನ್ನಿವೇಶಗಳಿಗೆ ಸೂಕ್ತವಾದ ಮೇವಿನ ಬೆಳೆಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಉದಾಹರಣೆಗೆ ನೀರಾವರಿ ಪ್ರದೇಶದಲ್ಲಿ ಮೇವು ಬೆಳೆಯುವುದಾದರೆ ಬಹುವಾರ್ಷಿಕ ಮೇವಿನ ಬೆಳೆಗಳು ಅಂದರೆ ನೇಪಿಯರ್ ಹುಲ್ಲು, ಗಿನಿ ಹುಲ್ಲು ಇದೆಲ್ಲ ಸೂಕ್ತವಾದ ಮೇವಿನ ಬೆಳೆಗಳು. ಮತ್ತು ಭತ್ತದ ಕೂಳೆಯಲ್ಲಿ ಅಲ್ಪಾವಧಿ ಮೇವಿನ ಬೆಳೆಗಳು ಅಂದರೆ ಮೇವಿನ ಮುಸ್ಕಿನ ಜೋಳ, ಜೋಳ, ಅಲಸಂದೆ, ಹುರುಳಿ, ಈ ರೀತಿ ನಾವು ಬೆಳೆಗಳನ್ನ ನಾವು ನೀರಾವರಿ ಪ್ರದೇಶದಲ್ಲಿ ಬೆಳ್ಕೋಬೋದು. ಮತ್ತು ಅದೇ ರೀತಿ ತೆಂಗಿನ ತೋಟದಲ್ಲಿ ನಾವು ಮೇವಿಗಾಗಿ ಅಲಸಂದೆ ಬೆಳೆಯಬಹುದು. ಅಲಸಂದೆ ನಂತರ ಹಿಂಗಾರಿನಲ್ಲಿ ಕುದುರೆ ಮಸಾಲೆ ಬೆಳೆಯುವುದರಿಂದ ಅಧಿಕ ಸೊಪ್ಪಿನ ಇಳುವರಿ ನಾವು ಪಡೆಯಬಹುದು. ಅದೇ ರೀತಿ ಮಿಶ್ರ ಬೆಳೆ ಪದ್ಧತಿಯಲ್ಲಿ, ಮಿಶ್ರ ಬೆಳೆಯಲ್ಲಿ ನಾವು ಮೇವಿನ ಬೆಳೆಗಳು ಬೆಳಿತೀವಿ ಅಂತಂದಾಗ ಎಳ್ಳು, ಎಳ್ಳಿನ ಜೊತೆಗೆ ಮೇವಿನ ಜೋಳ ಹಾಗೂ ಅಲಸಂದೆನ ನಾವು ಬೆಳಿಬೋದು. ಅದೇ ರೀತಿ ಬೇಳೆಕಾಳುಗಳು ಜೊತೆಗೆ ಮೇವಿನ ಜೋಳನ ಮಿಶ್ರ ಬೆಳೆಯಾಗಿ ಬೆಳಿಬೋದು. ಅದೇ ರೀತಿ ಅಂತರ ಬೆಳೆ ಪದ್ಧತಿಯಲ್ಲಿ ನಾವು ಮೇವಿನ ಬೆಳೆ ಬೆಳೆಯೋದಾದರೆ ಎಳ್ಳಿನ ಜೊತೆಗೆ ಅಂದರೆ 4 ಸಾಲು ಎಳ್ಳಿನ ಜೊತೆಗೆ 1 ಸಾಲು ಮೇವಿನ ಜೋಳನ ಹಾಕೋಬೋದು. ಮತ್ತು ಮುಸ್ಕಿನ ಜೋಳ ಜೊತೆಗೆ ಅಂದರೆ 2 ಸಾಲು ಮುಸ್ಕಿನ ಜೋಳ ಜೊತೆಗೆ 1 ಸಾಲು ಅಲಸಂದೆಯನ್ನು ಹಾಕಬೇಕು. ಮತ್ತು ರಾಗಿ ಜೊತೆಗೆ ಅಂದರೆ 4 ಸಾಲು ರಾಗಿ ಮತ್ತು 1 ಸಾಲು ಮೇವಿನ ಅಲಸಂದಿನ ಅಂತರ ಬೆಳೆಯಾಗಿ ಬೆಳೆಯಬಹುದು. ತೊಗರಿಯಲ್ಲಿ ನಾವು ಬೆಳೆಯೋದಾದರೆ 2 ಸಾಲು ತೊಗರಿ ಮತ್ತು 1 ಸಾಲು ಮೇವಿನ ಜೋಳನ ಬೆಳೆಯುವುದರಿಂದ ಉತ್ತಮ ಇಳುವರಿ ಹಾಗೂ ಅಧಿಕ ನಿವ್ವಳ ಆದಾಯ ನಾವು ಪಡೆಯಬಹುದು. ಅದೇ ರೀತಿ ತೋಟದ ಬೆಳೆಗಳಲ್ಲಿ ಅಂತರ ಬೆಳೆ ಯಾವ ರೀತಿ ಬೆಳಿಬೋದು ಅಂತಂದಾಗ ಅಲ್ಪಾವಧಿ ಮೇವಿನ ಬೆಳೆಗಳಾದ ಮುಸ್ಕಿನ ಜೋಳ, ಅಲಸಂದೆ, ಉರುಳಿ ಇದೆಲ್ಲ ನಾವು ತೋಟದ ಬೆಳೆಗಳಲ್ಲಿ ಬೆಳೆಯಬಹುದು. ಅದೇ ರೀತಿ ಬಹುವಾರ್ಷಿಕ ಬೆಳೆಗಳಾದ ನೇಪಿಯರ್ ಹುಲ್ಲು, ಗಿನಿ ಹುಲ್ಲು ಇದೆಲ್ಲ ನಾವು ತೋಟದ ಬೆಳೆಗಳಲ್ಲಿ ಬೆಳೆಯೋದು ಸೂಕ್ತ. ಅದೇ ರೀತಿ ಕೃಷಿಗೆ ಸೂಕ್ತವಲ್ಲದ ಜಮೀನಲ್ಲಿ ಏನು ಹಾಕೋಬೋದು ಅಂದರೆ 3 ಸಾಲು ಅಂಜನ್ ಹುಲ್ಲು, 1 ಸಾಲು ಶೈಲೋಜಂತ ಸಮೇಟನ ನಾವು ಕೃಷಿಗೆ ಯೋಗ್ಯವಲ್ಲದ ಜಮೀನಿನಲ್ಲಿ ಸಹ ಬೆಳೆಯೋದು ಉತ್ತಮ ಇಳುವರಿ ಪಡ್ಕೋಬೋದು. ಮತ್ತು ಬದುಗಳ ಮೇಲೆ ನಾವು ಏನು ಮೇವಿನ ಬೆಳೆ ಬೆಳಿಬೋದು ಅಂದರೆ ಮೇವಿನ ಮರಗಳನ್ನ ಹಾಕೋಬೋದು. ಅಂದರೆ ಸುಬಾಬುಲ್ಲು, ಅಕ್ಸೆ, ನುಗ್ಗೆ, ಹಾಲ್ವಾಣ, ಹೆಬ್ಬೇವು ಇದನ್ನು ನಾವು ಬದುಗಳ ಮೇಲೆ ಬೆಳೆಯೋದು ಸೂಕ್ತವಾಗುತ್ತೆ. ಮತ್ತು ಕೃಷಿ ಅರಣ್ಯ ಪದ್ಧತಿಯಲ್ಲಿ ನಾವು ಮೇವಿನ ಬೆಳೆಗಳು ಬೆಳೆಯೋದಾದರೆ ಮುಸ್ಕಿನ ಜೋಳ ಅಥವಾ ಜೋಳ ಅಥವಾ ಅಲಸಂದೆ ಅಥವಾ ಉರುಳಿಯನ್ನು ಜಾಲಿ, ಸುಬಾಬುಲ್ಲು, ಹೆಬ್ಬೇವುಗಳ ಜೊತೆಯಲ್ಲಿ ನಾವು ಬೆಳಿಬೋದು. ಹೈಬ್ರಿಡ್ ನೇಪಿಯರ್ ಬಗ್ಗೆ ತುಂಬ ನಾವು ಇತ್ತೀಚೆಗೆ ಕೇಳ್ತಾ ಇದ್ದೇವೆ. ಈ ಹೈಬ್ರಿಡ್ ನೇಪಿಯರ್ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನೀಡಬಹುದು ಡಾಕ್ಟರ್? ಹೈಬ್ರಿಡ್ ನೇಪಿಯರ್ ಅದರಲ್ಲಿ ಯಾವ್ಯಾವ ರೀತಿ ನಾವು ಅಂತರ ಬೆಳೆಗಳನ್ನ ಬೆಳಕೋಬಹುದು ಅಂತ ಹೇಳಿದ್ರೆ ಮೇವಿನ ಅಲಸಂದೆ, ಕುದುರೆ ಮಸಾಲೆ, ಶೈಲೋಜಂತಸ್, ಶೈಲೋಜಂತಸ್ ಸೆಮೆಟ ಹಾಗೂ ಉರುಳಿನ ಹೈಬ್ರಿಡ್ ನೇಪಿಯರ್ ಹುಲ್ಲಿನ ಸಾಲುಗಳ ನಡುವೆ 1 ಸಾಲು ಬೆಳಿಬಹುದು. ಅಥವಾ ಹೈಬ್ರಿಡ್ ನೇಪಿಯರ್ ಹುಲ್ಲಿನ ಬೆಳೆಯಲ್ಲಿ ಜೋಡಿ ಸಾಲುಗಳ ಅಂತರದ ನಡುವೆ ಅಂದರೆ 180 ಸೆಂಟಿಮೀಟರ್ ಅಂತರದಲ್ಲಿ ಬೇಲಿ ಮಂತೆ ಅಂದರೆ ಎದ್ಲೂರ್ ಸರ ಅಂತ ಹೇಳ್ತೀವಿ ಅದನ್ನು ನಾವು ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂತರದಲ್ಲಿ 5 ಸಾಲುಗಳ ಬೆಳೆಯುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಅಧಿಕ ಇಳುವರಿ ಹಾಗೂ ನಿವ್ವಳ ಲಾಭ ಪಡೆಯಬಹುದು. ಮತ್ತು ಮುಂಗಾರು ಭತ್ತದ ಬೆಳೆಯ ನಂತರ ಬೇಸಿಗೆಯಲ್ಲಿ ಮೇವಿನ ಮುಸ್ಕಿನ ಜೋಳದ ಜೊತೆಗೆ ಅಲಸಂದೆಯನ್ನು ಬೆಳ್ಕೋಬೋದು. ಮತ್ತು 2 ಸಾಲು ನೇಪಿಯರ್ ಹುಲ್ಲಿನ ನಡುವೆ ಮುಂಗಾರಿನಲ್ಲಿ ಅಲಸಂದೆ, ತದನಂತರ ಹಿಂಗಾರಿನಲ್ಲಿ ಕುದುರೆ ಮಸಾಲೆ ಬೆಳಿಬೋದು. ಮೇವಿನ ಬೆಳೆಗಳ ಒಂದು ತಳಿಗಳಿಗೆ ಸಂಬಂಧಪಟ್ಟಂತೆ ಹೇಳೋದೇ ಆದರೆ ಮರ ಮೇವಿನ ಬೆಳೆಗಳನ್ನು ಏನೆಲ್ಲ ತಾವು ಶಿಫಾರಸು ಮಾಡ್ತೀರಿ? ಈಗ ಮರ ಮೇವಿನ ಬೆಳೆಗಳಿಗಿಂತ ಮುಂಚಿತವಾಗಿ ಈಗ ಹಲವಾರು ನಾನೀಗ ನೇಪಿಯರ್ ಹುಲ್ಲುಗಳೆಲ್ಲ ಹೇಳಿದೆ. ಈಗ ಇಂದಿನ ಮಾರುಕಟ್ಟೆಯಲ್ಲೂ ಕೂಡ ಸುಮಾರು ವಿಧದ ನೇಪಿಯರ್ ಹುಲ್ಲುಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಂಡೋನೇಷ್ಯನ್ ನೇಪಿಯರ್ ಅಂತಾರೆ, ರೆಡ್ ನೇಪಿಯರ್ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಈಗ ಥೈಲ್ಯಾಂಡ್ ನೇಪಿಯರ್ ಅಂತಲೂ ಹೇಳ್ತಿದ್ದಾರೆ, ಬಾಹುಬಲಿ ಅಂತ ನೇಪಿಯರ್ ಅಂತ ಹೇಳ್ತಾರೆ. ಇವು ಕೂಡ ನೇಪಿಯರ್ ಹುಲ್ಲಿನ ಜಾತಿಗಳೇ. ಅದರಲ್ಲಿ ಕೆಲವು ಮಾತ್ರ ಹೆಚ್ಚು ಕಾಂಡ ಬರುತ್ತದೆ, ಕೀಲು ಬರುವಂಥ ತಳಿಯ ಬಾಹುಬಲಿಯನ್ನು ಉಪಯೋಗಿಸ್ತಾರೆ. ರೆಡ್ ನೇಪಿಯರ್ ಅಂದರೆ ಕಾಂಡ ಮತ್ತು ಎಲೆ ಇರುವಂಥ ರೆಡ್ ನೇಪಿಯರ್ ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ರೈತರು ಹೆಚ್ಚು ಅದನ್ನು ನೋಡ್ತಾ ಇದ್ದಾರೆ. ಇವುಗಳೆಲ್ಲವನ್ನು ಗಮನಿಸಿದಾಗ ಇವುಗಳ ಪೌಷ್ಟಿಕಾಂಶಗಳ ದೃಷ್ಟಿಯಿಂದ ವ್ಯತ್ಯಾಸಗಳು ಕಾಣ್ತವೆ ಮತ್ತು ಇಳುವರಿಯ ದೃಷ್ಟಿಯಿಂದ ವ್ಯತ್ಯಾಸಗಳನ್ನು ಕಾಣ್ತವೆ. ಇದರ ನಂತರ ನಾನು ದ್ವಿದಳ ಗುಂಪಿಗೆ ಬೇಕಾದಂಥ ವಿವಿಧ ಮೇವಿನ ತಳಿಗಳು ಹಾಗೂ ಬೆಳೆಗಳ ಬಗ್ಗೆ ಹೇಳ್ತೀನಿ. ಆಮೇಲೆ ಕೊನೆಯಲ್ಲಿ ಮರಗಿಡಗಳ ಬಗ್ಗೆ ಹೇಳ್ತೀನಿ. ಇದಲ್ಲದೆ ದ್ವಿದಳ ಗುಂಪಿನಲ್ಲಿ ಸುಮಾರು ತಳಿಗಳನ್ನು ನಾವು ಸುಮಾರು ಬೆಳೆಗಳಲ್ಲಿ ಅಭಿವೃದ್ಧಿಪಡಿಸಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಹೆಚ್ಚು ಅಭಿವೃದ್ಧಿಪಡಿಸಿರುವಂಥ ಮಂಡ್ಯ ಕೇಂದ್ರವೇ ತುಂಬ ಪ್ರಸಿದ್ಧಿಯೂ ಕೂಡ ಆಗಿದೆ, ಮೇವಿನ ಅಲಸಂದೆ ತಳಿಗಳು. ಈ ಮೇವಿನ ಅಲಸಂದೆಯಲ್ಲಿ ಸುಮಾರು 4 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಹಿಂದೆ ಒಂದು 2 ತಳಿಗಳು, ಇದ್ರ ಜೊತೆಗೆ ಒಟ್ಟು 6 ತಳಿಗಳಾಗ್ತದೆ ಈಗ. ಅದರಲ್ಲಿ MFC ಅಂದರೆ ಮಂಡ್ಯ ಫಾಡರ್ ಕೌಪಿ 08-14, ಅದೇ ರೀತಿ 09-1, 09-3, MFC 09-3, ಅದೇ ರೀತಿ ಇತ್ತೀಚೆಗೆ ಬಿಡುಗಡೆ ಮಾಡಿರುವಂಥ MFC 18-10, ಹಿಂದೆ ಬಿಡುಗಡೆ ಮಾಡಿದಂಥ KBC 2, ಇವೆಲ್ಲವೂ ಕೂಡ ಮೇವಿನ ಅಲಸಂದೆಯಲ್ಲೇ ಪ್ರಮುಖವಾಗಿ ಮೇವಿಗಾಗಿನೇ ಬೆಳೆಯುವಂಥ ಈ ತಳಿಗಳನ್ನು ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಇದರಲ್ಲಿ ಹೆಚ್ಚು ಸ್ವಾದತೆ ಇರ್ತದೆ, ಪೌಷ್ಟಿಕತೆ ಜಾಸ್ತಿ ಇರ್ತದೆ. ಏಕದಳ ಮತ್ತು ದ್ವಿದಳ ಉಪಯೋಗಿಸುವಾಗ 70% ಏಕದಳ ಮೇವಿನಗಳಾದರೆ 30% ನಾವು ದ್ವಿದಳ ಮೇವಿನಗಳನ್ನು ನಾವು ಈ ಒಂದು ರೂಪಗಳಲ್ಲಿ, ಅದು ಮೇವಿನ ಅಲಸಂದೆ ಇರ್ಬೋದು, ಮೇವಿನ ಅವರೆ ಇರ್ಬೋದು, ಎಡ್ಲೂಸರ್ನಂತೆ ಎಡ್ಲೂಸರ್ ಜೊತೆ ಇರ್ಬೋದು, ಅಥವಾ ಅದೇ ರೀತಿ ಈ ಬೇಲಿ ಮೆಂತ್ಯ ಎಡ್ಲೂಸರ್ನಂತ ಬೇಲಿ ಮೆಂತ್ಯ ಅಂದರೆ ಈಗ ಉರುಳಿ ಕೂಡ ಮೇವಿಗಾಗಿ ಬೆಳೆಸ್ತಾ ಇದ್ದೀವಿ ನಾವು. ಅದೇ ರೀತಿ ಅಕ್ಕಿ ಅವರೇನನ್ನು ಕೂಡ ಹಲವಾರು ತಳಿಗಳನ್ನು ಅಭಿವೃದ್ಧಿಪಡಿಸಿ ಅದನ್ನು ಕೂಡ ನಾವು ಮೇವಿಗಾಗಿ ಬೆಳೆಸ್ತೇವೆ. ನಮ್ಮ ಭಾಗದಲ್ಲಿ ಹೆಚ್ಚು ಪ್ರಚಲಿತವಾಗ್ತಾ ಇರುವಂಥ ಮೇವಿನ ಅವರೆಯಲ್ಲಿ ಇವತ್ತು 2-3 ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿ ಅದನ್ನು ಈಗ ಮುಂದೆ ಬಿಡುಗಡೆಗೆ ಸಿದ್ಧ ಮಾಡಿಕೊಂಡಿದ್ದೇವೆ. ಈ ಎಲ್ಲ ತಳಿಗಳ ವಿಶೇಷಗಳ ಏನಂದರೆ ಹೆಚ್ಚು ಇಳುವರಿ ಕೊಡುವಂಥ, ಹೆಚ್ಚು ಪೌಷ್ಟಿಕತೆ ಇರುವಂಥ, ಅಂದರೆ ಕಚ್ಚಾ ಸಸಾರಜನಕ ಜಾಸ್ತಿ ಇರುವಂಥ ಅಥವಾ ಇದು ಸ್ವಾದತೆಯನ್ನು ಹೆಚ್ಚು ಇರುವಂಥ ತಳಿಗಳಾಗಿ ಇವನ್ನು ನಾವು ಗುರುತಿಸಿದ್ದೇವೆ. ರೂಪಶ್ರೀ ಅವರು ಏನಾದರೂ ಹೇಳ್ತಾರಾ ಮೇವಿನ ಮರಗಳಿಗೆ ಸಂಬಂಧಪಟ್ಟಂತೆ, ನಂತರ ತಾವು ಮುಂದುವರಿಸಬಹುದು ವಿಚಾರ? ನಾವು ಮೇವಿನ ಗಿಡಗಳು ಯಾವ್ಯಾವ ರೀತಿ ಯಾವ್ಯಾವ್ದು ಬೆಳಿಬೋದು ಅಂದರೆ ಅಗಸೆ, ಹಾಲ್ವಾಣ, ನುಗ್ಗೆ, ಸುಬಾಬುಲ್ಲು, ಹಿಪ್ನೆರಳೆ, ಗ್ಲಿರಿಸಿಡಿಯಾ ಇವೆಲ್ಲ ಮೇವಿನ ಗಿಡಗಳನ್ನ ನಾವು ಬೆಳ್ಕೋಬೋದು. ಅದರ ಜೊತೆಗೆ ಮರಗಳು ಅಂದಾಗ ಎಬ್ಬೇವು, ಬಾಗೆ, ಬೇವು, ಕರಿಜಾಲಿ, ಸೀಮೆಜಾಲಿ, ಈ ರೀತಿಯನ್ನ ನಾವು ಮರಗಳನ್ನ ನಾವು ಮೇವಿನಾಗಿ ಉಪಯೋಗಿಸ್ಬೋದು. ಅದು ಯಾವ ರೀತಿ ಅಂತರದಲ್ಲಿ ಯಾವ ರೀತಿ ಬೆಳಿಬೇಕು ಅಂತಂದ್ರೆ, ಅಗಸೆ, ಹಾಲ್ವಾಣ, ನುಗ್ಗೆ, ಸುಬಾಬುಲು, ಈ ಗಿಡಗಳನ್ನೆಲ್ಲ 3-4 ತಿಂಗಳ ಸಸಿಗಳನ್ನ ನಾವು ನಾಟಿ ಮಾಡಬೇಕಾಗತ್ತೆ. ನಾಟಿ ಅಂತರ ಅಂತಂದ್ರೆ 6 ಅಡಿ ಮತ್ತು 3 ಅಡಿ ಅಂತರದಲ್ಲಿ ನಾವು ನಾಟಿ ಮಾಡಬೇಕಾಗತ್ತೆ. ಮತ್ತೆ ಮೇವಿನ ಮರಗಳು ಅಂತಂದಾಗ ಎಬ್ಬೇವು, ಬಾಗೆ, ಅರಳಿ ಇದೆಲ್ಲ ಹೇಳಿದ್ನಲ್ಲ, ಇದೆಲ್ಲನು 1 ಅಡಿ 30 ಮತ್ತು 10 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ನಮಗೆ ಹಸಿರು ಮೇವಿನ ಇಳುವರಿ ತುಂಬಾ ಚೆನ್ನಾಗಿ ಕೊಡುವಂತ ಗಿಡ ಮರಗಳು. ಹಲವಾರು ವಾರ್ಷಿಕ ಬೆಳೆಗಳು ಇದಾವೆ ಈಗ ನಮ್ಮಲ್ಲಿ, ಅದುಗಳಲ್ಲಿ ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದು ಮುಖ್ಯವಾಗಿ ಅವುದರಲ್ಲಿ ನಾವು ವಾರ್ಷಿಕ ಬೆಳೆಗಳಲ್ಲಿ ಅಂದರೆ ಒಂದು ಬೀಜವಂತಿನ ವೃದ್ಧಿಸಿ ಮತ್ತೆ ಬೀಜವ ಹಾಕಿ ತೆಗೆದುಕೊಳ್ಳುವಂಥ ಹಲವಾರು ವಾರ್ಷಿಕ ಬೆಳೆಗಳಲ್ಲಿ ಮುಖ್ಯವಾಗಿ ಕಾಣೋದು ನಾವು ಮುಸುಕಿನ ಜೋಳ, ಇದರ ನಂತರ ಜೋಳ, ನಂತರ ಸಜ್ಜೆ, ಮತ್ತು ತೋಕೆ ಗೋಧಿ. ಈ ಹುಲ್ಲುಗಳ ಜಾತಿಗಳನ್ನು ನಾವು ವಾರ್ಷಿಕ ಬೆಳೆಗಳಾಗಿ ಏಕದಳ ಬೆಳೆಗಳಲ್ಲಿ ಹಲವಾರು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದೆವು. ಒಂದೊಂದಾಗಿ ಹೇಳೋದಾದರೆ ಮುಸುಕಿನ ಜೋಳದಲ್ಲಿ ಇವತ್ತು ನಾವು ಮೇವಿಗಾಗಿಯೇ ಹಲವಾರು ವರ್ಷಗಳ ಹಿಂದೆ, ಸುಮಾರು 40-30-40 ವರ್ಷಗಳ ಹಿಂದೆಯೇ ಆಫ್ರಿಕನ್ ಟಾಲ್ ಅಂತ ನಾವು ಬಿಡುಗಡೆ ಮಾಡಿದ್ವಿ. ಇದು ಹೆಚ್ಚು ಪ್ರಚಲಿತವಾಗಿದೆ. ಅದರ ಜೊತೆಗೆ ಇತ್ತೀಚೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ನಮ್ಮ ಕೇಂದ್ರದಿಂದ ಹೊಸದಾಗಿ ಹೈಬ್ರಿಡನ್ನು ಕೂಡ ಈಗ ಮುಸುಕಿನ ಜೋಳದಲ್ಲಿ ಬಿಡುಗಡೆ ಮಾಡಿದೆ, MAH 15-84 ಅಂತ. ಇದರ ವಿಶೇಷತೆ ಏನೆಂದರೆ ಇದು ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಆಗಿರುವಂಥ, ಹೆಚ್ಚು ಇಳುವರಿ ಕೊಡುವಂಥ, ಉತ್ಕೃಷ್ಟ ಗುಣಮಟ್ಟ ಹೊಂದಿರುವಂಥ ಈ ಒಂದು ಹೈಬ್ರಿಡ್ ಇದು. ಇದರ ಬೀಜ ಕೂಡ ನಮ್ಮಲ್ಲಿ ಬೀಜೋತ್ಪಾದನೆ ಕೈಗೊಂಡು ರೈತರಿಗೆ ಇದರ ಲಭ್ಯತೆಯನ್ನು ಕೂಡ ನಾವು ಖಾತರಿ ಪಡಿಸ್ತಿದ್ದೇವೆ. ಈ ಎರಡು ವಿಶೇಷಗಳಲ್ಲಿ ಹೆಚ್ಚು ನಾವು ಇನ್ನೂ ಒಂದು ಹಂತದಲ್ಲಿ ಹೋದರೆ ಮುಸುಕಿನ ಜೋಳವನ್ನು ಸೈಲೇಜ್ಗಾಗಿ ಕೂಡ ನಾವು ಅದನ್ನು ಉಪಯೋಗಿಸ್ಬೋದು. ಆ ಸೈಲೇಜ್ಗಾಗಿಯೇ ಹಲವಾರು ತಳಿಗಳನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಈಗ ಅಭಿವೃದ್ಧಿಪಡಿಸಿ ಅದನ್ನು ಪರೀಕ್ಷಿಸಿರುವಂಥ MAH 14-5, MAH 15-84 ಇವು ಸೈಲೇಜ್ಗಾಗಿಯೂ ಕೂಡ ನಾವು ಉಪಯೋಗಿಸುವಂಥ ಹೈಬ್ರಿಡ್ಗಳಾಗಿದೆ. ಇದಲ್ಲದೆ ಈಗ ಜೋಳದಲ್ಲಿ ಸುಮಾರು ತಳಿಗಳನ್ನು ನಾವು ಮೇವಿಗಾಗಿ ಅಭಿವೃದ್ಧಿಪಡಿಸಿದ್ದೇವೆ, ಅದನ್ನು ಬಿಡುಗಡೆ ಮಾಡಿದ್ದೇವೆ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೇವೆ. ಅದರಲ್ಲಿ ಮುಖ್ಯವಾಗಿ 3 ಥರದ ಜೋಳಗಳನ್ನು ನಾವು ನೋಡ್ತೇವೆ. ಆ ಜೋಳಗಳಲ್ಲಿ ತಳಿಗಳು ವಿಶೇಷತೆಗಳು ಬಂದಾಗ ನಾವು ಅದರಲ್ಲೂ ವಾರ್ಷಿಕವಾಗಿರ್ತದೆ, ಬಹು ಕಟಾವು ಅಂತ ಇರ್ತದೆ, ಜೊತೆಗೆ ಡ್ಯುಯಲ್ ಪರ್ಪಸ್ ಅಂತ ಎರಡೂ ಉಪಯೋಗಗಳು, ಕಾಳು ಮತ್ತು ಮೇವಿಗಾಗಿ ಉಪಯೋಗಿಸುವಂತ ಇರ್ತದೆ. ಅದರಲ್ಲಿ ಹಲವಾರು ತಳಿಗಳನ್ನು ಅಭಿವೃದ್ಧಿಪಡಿಸಿರೋದನ್ನು ನಾವು ನಿಮಗೆ ಮತ್ತೆ ಅದನ್ನು ವಿವರಣೆ ನೀಡ್ತೇವೆ. ಇವುಗಳಲ್ಲದೆ ಈಗ ಹೆಚ್ಚು ವಾರ್ಷಿಕ ಬೆಳೆಗಳಲ್ಲಿ ಇನ್ನು ಮತ್ತೆ ನಾವು ಕಾಣ್ತಾ ಇರುವಂಥ ಹಲವಾರು ತಳಿಗಳನ್ನು ಸಜ್ಜೆ ಅಥವಾ ಬಾಜ್ರ ಅಂತೀವಿ. ಅದರಲ್ಲಿ ಬೇಫ್ ಬಾಜ್ರ 1 ಅಂತ, ಬೇಫ್ ಬಾಜ್ರ 5, ಬೇಫ್ ಬಾಜ್ರ 6, ಬೇಫ್ ಬಾಜ್ರ 10, ಈಗ ಒಟ್ಟು ಈಗ 4-6 ತಳಿಗಳನ್ನು ಇವನ್ನು ಮೇವಿನ ಸಜ್ಜೆಯಲ್ಲಿ ಬಿಡುಗಡೆ ಮಾಡಿದ್ದೇವೆ. ಆ ತಳಿಗಳ ವಿಶೇಷತೆ ಏನೆಂದರೆ ಕಡಿಮೆ ನೀರಾವರಿ ಇರುವ ಅಥವಾ ಕಡಿಮೆ ಮಳೆ ಬೀಳುವಂಥ ಪ್ರದೇಶದಲ್ಲಿ ಈಗ ಮುಸುಕಿನ ಜೋಳಕ್ಕೆ ಅದರ ಅರ್ಧ ನೀರಿನಲ್ಲಿ ಉಪಯೋಗಿಸ್ಕೊಂಡು ಬೆಳೆಯುವಂಥ ಈ ಬೆಳೆಗಳು ಜೋಳ ಮತ್ತು ಸಜ್ಜೆ, ಕಡಿಮೆ ನೀರಾವರಿ ಮಳೆಯಾಶ್ರಿತ ಬೆಳೆಯೋದಕ್ಕೆ ಈ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಬೆಳೆಯಿದ್ರೆ ಅದು ಹೆಚ್ಚು ಇಳುವರಿ ಪಡ್ಕೋಬೋದಾಗಿದೆ. ಮತ್ತು ಇದು ಸಾಧಾರಣ ಒಂದು ತೇವಾಂಶ ಇದ್ದರೂ ಕೂಡ ಇದಕ್ಕೆ ತಡ್ಕೊಳ್ತದೆ. ಇವುಗಳಲ್ಲಿ ಬಹುಕಟಾವು ಇದೆ, ಅವು ಕೂಡ ನಾವು ಮಲ್ಟಿಕಟ್ ಅಂತ ಹೇಳ್ತೇವೆ. ಈಗ ಹೆಚ್ಚು ಪ್ರಚಲಿತವಾಗಿರುವಂಥ ಮಲ್ಟಿಕಟ್ ಬಂದಿರೋದು ಈಗ ನಮಗೆ ಸಜ್ಜೆಯಲ್ಲಿ ಮತ್ತು ಜೋಳದಲ್ಲಿ. ಇನ್ನು ಮುಸುಕಿನ ಜೋಳದಲ್ಲಿ ನಮ್ಮ ಕೇಂದ್ರದಿಂದ ಹೊಸದಾಗಿ ಈಗ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಈ ಮುಸುಕಿನ ಜೋಳದ ಕಾಡು ಜಾತಿಗೆ ನಾವು ಈಗ ಅದನ್ನು ಸಂಕರ್ಣಗೊಳಿಸಿ ಅದರಲ್ಲೇ ಹಲವಾರು ಬಹು ಕಟಾವುಗೆ ಉಪಯೋಗ ಆಗುವಂಥ ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡುವಂಥದ್ದರಲ್ಲಿ ನಾವು ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಬಹು ಕಟಾವು ಮುಸುಕಿನ ಜೋಳವನ್ನು ಕೂಡ ನಾವು ಕಾಣ್ಬೋದಾಗಿದೆ, ನಿರೀಕ್ಷೆ ಮಾಡ್ಬೋದು. ತೋಕೆ ಗೋಧಿ ಅಂದ್ರೆ? ತೋಕೆ ಗೋಧಿ ಒಂದು ಉತ್ತಮವಾದ ಬೆಳೆ, ಅದು ಚಳಿಗಾಲದಲ್ಲಿ ಬೆಳೆಯುವಂಥ ತೋಕೆ ಗೋಧಿ ನಾವು ಕಾಣ್ತೇವೆ. ಏಕದಳಗಳಲ್ಲಿ ಗುಮ್ಮುಕ್ಕಲ್ಲಿ ಚಳಿಗಾಲದಲ್ಲಿ ಚಳಿಯನ್ನು ಇಷ್ಟಪಟ್ಟು ಬೆಳೆಯುವಂಥ ಇದು ಬೆಳೆ. ಇದರಲ್ಲಿ ಸುಮಾರು 2 ತಳಿಗಳನ್ನು ನಾವು ನಮ್ಮ ಕೇಂದ್ರದಿಂದ ಬಿಡುಗಡೆ ಮಾಡಿದ್ದೇವೆ. OS 6 ಅಂತ ಒಂದು, ಇನ್ನೊಂದು 6-11-1 ಅಥವಾ ಸುರಭಿ ಅಂತ. ಈ ಎರಡು ತೋಕೆ ಗೋಧಿ ತಳಿಗಳು ಹೆಚ್ಚು ಇಳುವರಿ ಕೊಟ್ಟು ಚಳಿ ಜಾಸ್ತಿ ಇರುವ ಸಂದರ್ಭದಲ್ಲಿ ನಾವು ಆ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಬೆಳೆಸಿ ಮಾರ್ಚ್ ತಿಂಗಳ ತನಕನೂ ಕೂಡ ನಾವು ಇದನ್ನು ಹಲವಾರು ಅದರಲ್ಲೂ ಕೂಡ ಏಕ ಕಟಾವು ಮತ್ತು ಬಹು ಕಟಾವು ಅಂತ ಇದ್ದಾವೆ. ನಮ್ಮ ಭಾಗದ ಚಳಿ ಕಡಿಮೆ ಅವಧಿ ಇರೋದರಿಂದ ನಾವು ಹೆಚ್ಚಾಗಿ ಏಕ ಕಟಾವು ತೋಕೆ ಗೋಧಿ ತಳಿಗಳನ್ನೇ ಉಪಯೋಗಿಸ್ತೀವಿ. ಅದರಲ್ಲಿ ಇವೆರಡು ತಳಿಗಳನ್ನು ನಮ್ಮ ರೈತರು ಬೆಳೆಯಬಹುದು. ರೂಪಶ್ರೀ ಅವರೇ, ಅನೇಕ ಮೇವಿನ ಬೆಳೆಗಳಿಗೆ ಬೇಕಾದಂತಹ ಪರಿಕರಗಳು ಏನೇನು ಬೇಕಾಗಬಹುದು ಒಂದು ಸ್ವಲ್ಪ ಹೇಳ್ಬೋದೇ? ಈಗ ವಾರ್ಷಿಕ ಏಕದಳ ಮೇವಿನ ಬೆಳೆಗಳು, ವಾರ್ಷಿಕ ದ್ವಿದಳ ಮೇವಿನ ಬೆಳೆಗಳು, ಬಹುವಾರ್ಷಿಕ ಮೇವಿನ ಬೆಳೆಗಳು, ಈ ರೀತಿಯೆಲ್ಲ ಸಪ್ರೇಟಾಗಿ ಹೇಳ್ತೀನಿ. ಈಗ ವಾರ್ಷಿಕ ಏಕದಳ ಮೇವಿನ ಬೆಳೆಗಳು ಅಂತ ಅದರಲ್ಲಿ ಮೇವಿನ ಮುಸುಕಿನ ಜೋಳ ಬರುತ್ತೆ. ಮೇವಿನ ಮುಸುಕಿನ ಜೋಳ ನಾವು ಅದು ಏನು ವಿಶೇಷತೆ ಅಂದರೆ ಇದು ರಸಮೇವು ತಯಾರಿಸಲು ಸೂಕ್ತವಾಗುತ್ತೆ. ಇದರಲ್ಲಿ ಮೇವಿನ ಮುಸುಕಿನ ಜೋಳದಲ್ಲಿ ಎಷ್ಟು ಕೆ ಜಿ ಎಕರೆಗೆ ಬಿತ್ತನೆ ಬೀಜ ಬೇಕಾಗತ್ತೆ ಅಂದರೆ 40 ಕೆ ಜಿ ಎಕರೆಗೆ ಬಿತ್ತನೆ ಬೀಜ ಬೇಕಾಗತ್ತೆ. ಮತ್ತು ಸಾವಯವ ಗೊಬ್ಬರ 4 ಟನ್ ಎಕರೆಗೆ ಬೇಕಾಗತ್ತೆ. ಮತ್ತು ರಾಸಾಯನಿಕ ಗೊಬ್ಬರ 60-30-30 ಅಂದರೆ ಸಾರಜನಕ 60, ರಂಜಕ 30 ಮತ್ತು ಪೊಟ್ಯಾಶ್ 30 ಕೆ ಜಿ ಎಕರೆಗೆ ಉಪಯೋಗಿಸಬೇಕು. ಮತ್ತು ಯಾವ ರೀತಿ ಅಂತರದಲ್ಲಿ ಅಂತಂದಾಗ 30-10 ಸೆಂಟಿಮೀಟರ್ ಅಂತರದಲ್ಲಿ ನಾವು ಬಿತ್ತನೆನ ತಗೋಬೇಕಾಗತ್ತೆ. ಇದು ಮೇವಿನ ಮುಸುಕಿನ ಜೋಳ 70-75 ದಿನದಲ್ಲಿ ನಮಗೆ ಕಟಾವುಗೆ ಬರುತ್ತೆ. ನಾವು ಇಳುವರಿ 20-25 ಟನ್ ಎಕರೆಗೆ ಇಳುವರಿನ ನಾವು ನಿರೀಕ್ಷೆ ಮಾಡ್ಬೋದು ಮೇವಿನ ಮುಸುಕಿನ ಜೋಳದಲ್ಲಿ. ಮತ್ತು ಮೇವಿನ ಜೋಳದಲ್ಲಿ ನಾವು ಯಾವ ರೀತಿ ಅಂತಂದರೆ ಬಿತ್ತನೆ ಬೀಜ ಎಕರೆಗೆ 20 ಕೆ ಜಿ ಬಿತ್ತನೆ ಬೀಜ ಬೇಕಾಗುತ್ತೆ. ಇದು ಸಹ ಸಾವಯವ ಗೊಬ್ಬರ 4 ಟನ್ ಎಕರೆಗೆ 4 ಟನ್ ನಾವು ಉಪಯೋಗಿಸಬೇಕು. ಮತ್ತು ರಾಸಾಯನಿಕ ಗೊಬ್ಬರ 36-20-20 ಸಾರಜನಕ ರಂಜಕ ಪೊಟ್ಯಾಶ್ ಎಕರೆಗೆ 1 ಕೆ ಜಿ ಉಪಯೋಗಿಸ್ಬೇಕಾಗತ್ತೆ. ಇದು ಸಹ ಅಂತರ ಅಂದರೆ 30-10 ಸೆಂಟಿಮೀಟರ್ ಅಂತರದಲ್ಲಿ ನಾವು ಬಿತ್ತನೆ ತಗೋಬೇಕಾಗತ್ತೆ. ಮೇವಿನ ಜೋಳ 65-70 ದಿನಗಳಲ್ಲಿ ನಮಗೆ ಕಟಾವಿಗೆ ಬರುತ್ತೆ. ತದನಂತರ ಕಟಾವು 40-45 ದಿನಗಳ ನಂತರ ಕಟಾವಿಗೆ ಬರುತ್ತೆ. ವಾರ್ಷಿಕವಾಗಿ ನಾವು 2-3 ಕಟಾವು ಮೇವಿನ ಜೋಳದಲ್ಲಿ ತಗೋಬೋದು. ಮತ್ತು ಮೇವಿನ ಸಜ್ಜೆ, ಮೇವಿನ ಸಜ್ಜೆನೂ ನಾವು ಬೆಳೆಯೋದಾದರೆ ಇದು ಎಕರೆಗೆ 6 ಕೆ ಜಿ ಬಿತ್ತನೆ ಬೀಜ ಬೇಕಾಗತ್ತೆ. ಮತ್ತು ಅದು ಸಾವಯವ ಗೊಬ್ಬರ 4 ಟನ್ ಎಕರೆಗೆ. ಮತ್ತು ರಾಸಾಯನಿಕ ಗೊಬ್ಬರ 40-26-16 ಈ ರೀತಿ ಸಾರಜನಕ ರಂಜಕ ಪೊಟ್ಯಾಶ್ನ ನಾವು ಉಪಯೋಗಿಸಬೇಕು. ಇದು ಸಹ 30-10 ಸೆಂಟಿಮೀಟರ್ ಅಂತರದಲ್ಲಿ ಬೆಳೀಬೇಕು. 60-70 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಮತ್ತು ಅದೇ ರೀತಿ ನಾವು ವಾರ್ಷಿಕ ದ್ವಿದಳ ಮೇವಿನ ಬೆಳೆಗಳು ಅಂದರೆ ಹುರುಳಿ, ಮೇವಿನ ಅಲಸಂದೆ, ಹುರುಳಿ ಅಂತೂ ಕಡಿಮೆ ಅವಧಿಯಲ್ಲಿ ಶೀಘ್ರವಾಗಿ ಮೇವಿನ ಬೆಳೆನ ನಾವು ತಗೋಬೋದು. ಇದರಲ್ಲಿ ಹೆಚ್ಚಿನ ಸಸಾರಜನಕ ಅಂದರೆ ಪ್ರೋಟೀನ್ ಪ್ರಮಾಣ 15-8% ಇರುತ್ತೆ ಹುರುಳಿಯಲ್ಲಿ. ಇದು ಸಹ 15-20 ಕೆ ಜಿ ಬಿತ್ತನೆ ಬೀಜ ಎಕರೆಗೆ ಬೇಕಾಗುತ್ತೆ. ಮತ್ತು ಸಾವಯವ ಗೊಬ್ಬರ 4 ಟನ್ನು ಮತ್ತು ರಾಸಾಯನಿಕ ಗೊಬ್ಬರ 10-20-10 ಈ ರೀತಿ ನಾವು ಸಾರಜನಕ ರಂಜಕ ಪೊಟ್ಯಾಶ್ನ ಹಾಕ್ಕೊಳ್ಬೇಕು. ಇದು ಅಂತರ ಅಂದರೆ 30-10 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ತಗೋಬೇಕಾಗತ್ತೆ. ಅದೇ ರೀತಿ ಮೇವಿನ ಅಲಸಂದೆ, ಮೇವಿನ ಅಲಸಂದೆನೂ ಕಡಿಮೆ ಅವಧಿಯಲ್ಲಿ ಶೀಘ್ರವಾಗಿ ಬೆಳೆಯುವ ಲಕ್ಷಣ ಹೊಂದಿದೆ. ಇದು ಸಹ ಪ್ರೋಟೀನ್ ಅಂಶ ತುಂಬ ಚೆನ್ನಾಗಿರುತ್ತೆ. 20-22% ನಮಗೆ ಪ್ರೋಟೀನ್ ಅಂಶ ಇದರಲ್ಲಿ ಮೇವಿನ ಅಲಸಂದೆಯಲ್ಲಿ ಸಿಗುತ್ತೆ. ಇದು ಎಕರೆಗೆ 15 ಕೆ ಜಿ ಬಿತ್ತನೆ ಬೀಜ ಬೇಕಾಗುತ್ತೆ. ಅಂತರ 30-10 ಸೆಂಟಿಮೀಟರ್ ಅಂತರದಲ್ಲಿ ನಾವು ಬಿತ್ತನೆ ಮಾಡಿ ಕೈಗೊಳ್ಬೇಕು. ಇದು ಸಹ ರಾಸಾಯನಿಕ ಗೊಬ್ಬರ 10-20-10 ಸಾರಜನಕ ರಂಜಕ ಪೊಟ್ಯಾಶ್ನ ಉಪಯೋಗಿಸಬೇಕು. ಮೇವಿಗಾಗಿ ಹುರುಳಿ, ಅವರೆ, ಅಲಸಂದೆ ಈ ರೀತಿ ಬೆಳೆಯುವಾಗ 50% ಗಿಡಗಳಲ್ಲಿ ಹೂ ಬಂದಾಗ ನಾವು ಕಟಾವನ್ನು ಮಾಡ್ಕೋಬೇಕಾಗತ್ತೆ. ಈಗ ಬಹುಮುಖ್ಯವಾದ ಬಹುವಾರ್ಷಿಕ ಮೇವಿನ ಬೆಳೆಗಳು ನಾವು ಬೆಳೆಯೋದಾದರೆ ಅದರಲ್ಲಿ ನೇಪಿಯರ್ ಹುಲ್ಲು, ಆವಾಗಲೇ ಅದ್ರ ಬಗ್ಗೆ ಹೇಳಿದ್ವಿ. ಇದರಲ್ಲಿ ಏನು ವಿಶೇಷತೆ ನೇಪಿಯರ್ ಹುಲ್ಲು ಅಂದರೆ ಅಧಿಕ ಇಳುವರಿ ಸಾಮರ್ಥ್ಯ ಹೊಂದಿದೆ, ತುಂಬ ಅಧಿಕ ಇಳುವರಿ ಬರುತ್ತೆ. ಮತ್ತು ಇದು ಚೌಗು ಮತ್ತು ಜೇಡಿ ಮಣ್ಣು ಹೊರತುಪಡಿಸಿ ಎಲ್ಲ ರೀತಿ ಮಣ್ಣಲ್ಲೂ ನಾವು ಬೆಳಿಬೋದು. ಮತ್ತು ಇದರಲ್ಲೂ ಅಷ್ಟೇ ಪ್ರೋಟೀನು 10-12% ನಮಗೆ ಕ್ರೂಡ್ ಪ್ರೋಟೀನ್ ಸಿಗುತ್ತೆ. 8,000 ಬಿತ್ತನೆ ತುಂಡು ಎಕರೆಗೆ ನಮಗೆ ನೆಡೋಕ್ಕೆ ಬೇಕಾಗತ್ತೆ. ಮತ್ತು ಸಾವಯವ ಗೊಬ್ಬರ ಇದರಲ್ಲಿ 8 ಟನ್ ಎಕರೆಗೆ ಉಪಯೋಗಿಸಬೇಕು. ರಾಸಾಯನಿಕ ಗೊಬ್ಬರ 72-48-32 ಈ ರೀತಿ ಸಾರಜನಕ ರಂಜಕ ಪೊಟ್ಯಾಶ್ನ ನಾವು ಹಾಕೋಬೇಕಾಗತ್ತೆ. ಇದನ್ನು ಬಿತ್ತನೆ ಮಾಡಬೇಕಾದ್ರೆ 90-60 ಸೆಂಟಿಮೀಟರ್ ಅಂತರದಲ್ಲಿ ನಾವು ನೆಟ್ಕೊಳ್ಬೇಕಾಗತ್ತೆ. 60-70 ದಿನಗಳಲ್ಲಿ ಮೊದಲನೇ ಕಟಾವು ಬರುತ್ತೆ. ತದನಂತರದ ಕಟಾವು ಅಂದರೆ 70 ದಿನ ಕಟಾವು ಆದ ನಂತರ 35-40 ದಿನಗಳಲ್ಲಿ ತದನಂತರದ ಕಟಾವುಗಳು ಸಿಗುತ್ತೆ. ವಾರ್ಷಿಕವಾಗಿ 7-8 ಕಟಾವು ನಾವು ತಗೋಬೋದು. ಅದೇ ರೀತಿ ಗಿನ್ನಿ ಹುಲ್ಲು, ಇದನ್ನು ಅಷ್ಟೇ 60-65 ಸೆಂಟಿಮೀಟರ್ ಅಂತರದಲ್ಲಿ ನಾವು ಬೆಳ್ಕೋಬೇಕಾಗತ್ತೆ. ಮತ್ತು ರೋಡ್ಸ್ ಹುಲ್ಲು ಅವೆಲ್ಲ ಕುರಿ ಮೇಕೆಗಳಿಗೆಲ್ಲ ಇದು ರೋಡ್ಸ್ ಹುಲ್ಲು, ಅದು ಸೂಕ್ತವಾದ ಮೇವಿನ ಬೆಳೆಗಳು. ಇದನ್ನು ಅಷ್ಟೇ ನಮಗೆ 2-3 ಕೆ ಜಿ ಎಕರೆಗೆ ಬಿತ್ತನೆ ಬೀಜ ಬೇಕಾಗುತ್ತೆ. ಮತ್ತು ಬಹು ಕಟಾವು ಮೇವಿನ ಜೋಳ ಅಂತ ಆಗಲೇ ಮಾದೇವ್ ಸರ್ ಅದ್ರ ಬಗ್ಗೆ ಹೇಳಿದ್ರು. ಬಹು ಕಟಾವು ಮೇವಿನ ಜೋಳ ಅಂತಂದಾಗ ಅದು ಕನಿಷ್ಠ 3-4 ವರ್ಷವಾದರೂ ನಾವು ಮೇವಿನ ಇಳುವರಿ ಪಡ್ಕೋಬೋದು. ಬಹು ಕಟಾವು ಮೇವಿನ ಜೋಳದಲ್ಲಿ ಎಕರೆಗೆ 4 ಕೆ ಜಿ ಬಿತ್ತನೆ ಬೀಜ ಬೇಕಾಗತ್ತೆ. ಮತ್ತು ಸಾವಯವ ಗೊಬ್ಬರ ನಮಗೆ 4 ಟನ್ ಎಕರೆಗೆ, ರಾಸಾಯನಿಕ ಗೊಬ್ಬರ 36-20-16 ಈ ರೀತಿ ಸಾರಜನಕ ರಂಜಕ ಪೊಟ್ಯಾಶ್ನ ಹಾಕೋಬೇಕಾಗತ್ತೆ. ಇದು ಸಹ 30-10 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಕೈಗೊಳ್ಬೇಕಾಗತ್ತೆ. ಇದರಲ್ಲಿ ಮೊದಲನೇ ಕಟಾವು 70 ದಿನಗಳಲ್ಲಿ ಬರುತ್ತೆ. ತದನಂತರದ ಕಟಾವು 70 ದಿನ ಆದ ನಂತರ 40-45 ದಿನಗಳಲ್ಲಿ ಕಟಾವು ಬರ್ತಿರತ್ತೆ. ವಾರ್ಷಿಕ ಕಟಾವು 8-9 ಕಟಾವು ತಗೋಬಹುದು. ಒಟ್ಟು ನಾವು ಇದನ್ನ 3-4 ವರ್ಷ ಬೆಳೆನ ನಾವು ಬೆಳ್ಕೋಬಹುದು. ಮುಂದಿನ ಚಳಿಗಾಲಕ್ಕೆ ಏನೆಲ್ಲ ಮೇವನ್ನ ಹಾಕೋಬಹುದು ಅಂತೀರಿ ಮಾದೇವರು? ನಮ್ಮ ಭಾಗದಲ್ಲಿ, ಈ ಒಂದು ದಕ್ಷಿಣ ಭಾಗದ ಎಲ್ಲಾ ರಾಜ್ಯಗಳಲ್ಲಿ ಚಳಿ ಕಡಿಮೆ ಇರುವಂಥ ಪ್ರದೇಶದಲ್ಲಿ ಕೆಲವು ಬೆಳೆಗಳನ್ನು ಬಿಟ್ಟರೆ ಉಳಿದ ಎಲ್ಲ ಬೆಳೆಗಳನ್ನು ನಾವು ವರ್ಷದ ಪೂರ್ತಿ ಎಲ್ಲ ಸಂದರ್ಭದಲ್ಲೂ ಬೆಳೆಯಬಹುದು. ಆ ವರ್ಷ ಪೂರ್ತಿ ಬೆಳೆಯುವಂಥ ಬೆಳೆಗಳು ಅಂದರೆ ಮುಸ್ಕಿನ ಜೋಳ, ಜೋಳ, ಸಜ್ಜೆ ಇವೆಲ್ಲ ವರ್ಷ ಪೂರ್ತಿ ಬೆಳೆಯುತ್ತವೆ. ಅದಕ್ಕೆ ಸೀಸನ್ಗೆ ತಕ್ಕಂತೆ ತಳಿಗಳಿರೋದು ಎರಡು ವಿಧದಲ್ಲಿ. ಅದರಲ್ಲಿ ಹಿಂಗಾರಿಗೆ ಉಪಯೋಗಿಸುವಾಗ ಜೋಳದಲ್ಲಿ ಬೆಳೆಗಳಿದ್ದಾವೆ, ಮುಂಗಾರಿಗೆ ಸಪ್ರೇಟ್ ತಳಿಗಳಿದ್ದಾವೆ. ಮತ್ತು ತೋಕೆ ಗೋಧಿನಲ್ಲಿ ಮಾತ್ರ ನಾವು ಈ ಹಿಂಗಾರಿನಲ್ಲಿ ಬೆಳೆಯುವಂಥ ತಳಿಗಳಾಗಿ ಉಪಯೋಗಿಸಿ ನಾವು ಬೆಳೆಯಬಹುದು. ಇದಲ್ಲದೆ ಈ ಕುದುರೆ ಮಸಾಲೆ ಅಂತ ಹೇಳ್ತೀವಿ, ಕುದುರೆ ಮಸಾಲೆಯನ್ನು ಕೂಡ ನಾವು ಹಿಂಗಾರಿನಲ್ಲಿ ಬೆಳೆಯುವಂಥ ದ್ವಿದಳ ಗುಂಪಿನ ಬೆಳೆ. ಇದರಲ್ಲಿ ಹಲವಾರು ತಳಿಗಳನ್ನು ನಾವು ನಮ್ಮ ದೇಶದಲ್ಲಿ ಅಭಿವೃದ್ಧಿಪಡಿಸಿ ಮಾಡಿದ್ದಾರೆ. ಅದು ನಮ್ಮ ರಾಜ್ಯಕ್ಕೆ ಸೂಕ್ತವಾದಂಥ RL88 ಅಂತ ಒಂದು, ಇತ್ತೀಚೆಗೆ ನಮ್ಮ ಧಾರವಾಡ ಸಂಶೋಧನಾ ಕೇಂದ್ರದಿಂದ GL5 ಅಂತ ಒಂದು ಗೋಧಿ ಮೆಂತೆ ಒಂದು ಬೆಳೆಯಲ್ಲಿ ಬಿಡುಗಡೆ ಮಾಡಿದ್ದೀವಿ. ಇದನ್ನು ನಾವು ಅಕ್ಟೋಬರ್ ತಿಂಗಳ ನಂತರ ನಾವು ಚಳಿ ಪ್ರಾರಂಭವಾದಾಗ ಇದನ್ನು ಬಿತ್ತನೆ ಕೈಗೊಳ್ಬೇಕಾಗತ್ತೆ. ಆ ಬಿತ್ತನೆ ಮೊಳಕೆಗೆ ಇದು ಚಳಿ ಬೇಕಾಗುತ್ತೆ ಜಾಸ್ತಿ. ಹಾಗಾಗಿ ನಾವು ಇದನ್ನು ಬಿತ್ತನೆ ಚಳಿಗಾಲದಲ್ಲೇ ಮಾಡಬೇಕಾಗುತ್ತೆ. ಮತ್ತು ಬೆಳವಣಿಗೆ ಸಂದರ್ಭ ಬಂದಾಗ ಇದು ಮಾರ್ಚ್ ತಿಂಗಳ ತನಕನು ಚೆನ್ನಾಗಿ ನಾವು ಪ್ರತಿ 22-25 ದಿವಸಗಳಲ್ಲಿ ಕಟಾವು ಮಾಡಿ ಇದನ್ನು ಬಹುಕಟಾವಾಗಿ ಉಪಯೋಗಿಸ್ಕೋಬಹುದಾಗಿದೆ. 3-4 ಕಟಾವು ನಮಗೆ ಲಭ್ಯವಿರ್ತದೆ. ಈ ಕುದುರೆ ಮಸಾಲೆ ಹೆಚ್ಚು ಪ್ರೋಟೀನ್ಯುಕ್ತ ಆಗಿರೋದ್ರಿಂದ ರೈತರು ಈ ಒಂದು ಕುದುರೆಗೂ ಕೂಡ ಇದನ್ನು ನಾವು ಜಾಸ್ತಿ ಕೊಡ್ತೀವಿ. ಅದ್ರ ಮತ್ತು ಕುರಿ ಮೇಕೆ ಹೆಚ್ಚು ಬಾಡಿ ಅಥವಾ ಫ್ಯಾಟ್ನಿಂಗ್ ಅಂತ ಹೇಳ್ತೀವಿ, ಅದಕ್ಕೂ ಕೂಡ ಇದು ಉಪಯೋಗ ಆಗ್ತದೆ. ಹಾಲಿನಲ್ಲಿ ಕಬ್ಬಿನಂಶ ಜಾಸ್ತಿ ಬೇಕು ಅಂದರೆ ಕೂಡ ನಾವು ಈಗ ಕುದುರೆ ಮಸಾಲೆಯ ಒಂದು ಸೊಪ್ಪಿನ ಒಂದು ಇದನ್ನು ನಾವು ಜಾಸ್ತಿ ಸೇರಿಸಬೇಕಾಗುತ್ತೆ. ಈ ಕುದುರೆ ಮಸಾಲೆ ಎಲ್ಲ ಕಡೆ ಸಮುದ್ರದಲ್ಲಿ ಬೆಳೆಯೋಕ್ಕಾಗದೇ ಇರುವಾಗ ಅದಕ್ಕೆ ಪರ್ಯಾಯವಾಗಿ ಇವತ್ತು ನಾವು ನಮ್ಮ ಭಾಗಗಳಲ್ಲಿ ಬೆಳೆಯುವಂಥ ಎಡ್ಲುಸರ್ನ ಅಥವಾ ಬೇಲಿ ಮೆಂತ್ಯ ಇದು ಭಾಳ ನಮಗೆ ಅನುಕೂಲ ಆಗ್ತದೆ ರೈತರಿಗೆ. ಯಾಕೆ ದ್ವಿದಳ ಗುಂಪಿನ ಒಂದು ಮೇವಿನ ಬೆಳೆಗಳಲ್ಲಿ ಲಭ್ಯ ಇರುವಂಥ ಕಡಿಮೆ ಬೆಳೆಗಳು ಲಭ್ಯ ಇರ್ತವೆ. ಏಕದಳದಲ್ಲಿ ನಮಗೆ ಹಲವಾರು ಆಪ್ಷನ್ಸ್ ಸಿಗ್ತದೆ, ಆದರೆ ದ್ವಿದಳ ಬೆಳೆಗಳಲ್ಲಿ ನಮಗೆ ಕಡಿಮೆ ಆಪ್ಷನ್ಸ್ ಇರೋದರಿಂದ ಅದರಲ್ಲಿ ನಾವು ಈ ಮೇವಿನ ಅಲಸಂದೆ, ಮೇವಿನ ಅವರೆ, ಮೇವಿನ ಹುರುಳಿ ಮತ್ತು ಕುದುರೆ ಮಸಾಲೆ ಇವಿಷ್ಟು ಚಳಿಗಾಲದಲ್ಲಿ ಈ ಕುದುರೆ ಮಸಾಲೆ ಮಾತ್ರ ನಾವು ಬೆಳ್ಕೋಬೋದು. ಒಂದೇ ಒಂದು ಬೆಳೆ ಭತ್ತವನ್ನು ತೆಗೆದುಕೊಳ್ಳೋ ಪ್ರದೇಶದಲ್ಲಿ ಭತ್ತ ಕಟಾವು ಮಾಡಿದ ಮೇಲೆ ಆ ತೇವಾಂಶಕ್ಕೆ ಯಾವುದಾದ್ರೂ ಮೇವಿನ ಬೆಳೆನ ಹಾಕೋಬಹುದು? ಖಂಡಿತ. ಈ ಒಂದು ರೈತರಿಗೆ ನಾವು ಈಗಾಗಲೇ ಶಿಫಾರಸು ಮಾಡಿದ್ದೀವಿ ಹಲವಾರು ದ್ವಿದಳ ಬೆಳೆಗಳನ್ನು ಉಳಿಕೆ ತೇವಾಂಶವನ್ನು ಉಪಯೋಗಿಸಿ ಬೆಳೆಯಿರಿ ಅಂತ. ಅದರಲ್ಲಿ ನಾವು ಮೇವಿನ ಅಲಸಂದೆನೂ ಕೂಡ ನಾವು ಬೆಳ್ಕೊಬೋದು. ಉಳಿಕೆ ತೇವಾಂಶದಲ್ಲಿ ಮೇವಿನ ಅಲಸಂದೆ, ಅದರ ಜೊತೆಗೆ ಉರುಳಿ, ಉರುಳಿನೂ ಕೂಡ ಹೆಚ್ಚು ಉಪಯೋಗಿಸ್ತಾರೆ. ಆ ಒಂದು ಚಳಿ ಇರ್ತದೆ, ಆ ಚಳಿ ತೊಡ್ಕೊಂಡು ಉರುಳಿ ಕೂಡ ಬರ್ತದೆ. ಈಗ ಅಕ್ಕಿ ಅವರೇ ಅನ್ನೋದು ಹೊಸದಾಗಿ ನಮ್ಮ ಭಾಗಕ್ಕೆ ನಾವು ಪರಿಚಯ ಮಾಡಿದ್ದೀವಿ. ಅಕ್ಕಿ ಅವರೇ ಅಂತ, ರೈಸ್ ಬೀನ್ ಅಂತ. ಇದನ್ನು ಕೂಡ ನಾವು ಆ ಒಂದು ಉಳಿಕೆ ತೇವಾಂಶದಲ್ಲಿ ಕಡಿಮೆ ಅವಧಿಯಲ್ಲಿ ಉಪಯೋಗಿಸುವಂಥ ತಳಿಗಳಾಗ್ತಾ ಇದ್ದಾವೆ. ಇವುಗಳನ್ನು ನಾವು ಆ ಒಂದು ಪ್ರದೇಶದಲ್ಲಿ ಭತ್ತದ ನಂತರ ಜಮೀನುಗಳಲ್ಲಿ ಬೆಳೆಸಬಹುದು. ಈಗ ಸುಧಾರಿತ ಬೇಸಾಯ ವಿಧಾನಗಳಿಗೆ ಬಂದರೆ ರೂಪಶ್ರೀ ಅವರೇ, ಮೇವು ಅಭಿವೃದ್ಧಿ ವಿಭಾಗ ಏನು ಕೆಲಸ ಮಾಡ್ತಾ ಇದೆ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ? ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ತುಂಬ ತಳಿಗಳನ್ನ ಈಗ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ. ಇದ್ರ ಜೊತೆಗೆ ನಾವು ಯಾವ ರೀತಿ ಬೇಸಾಯ ಕ್ರಮಗಳನ್ನು ಅನುಸರಿಸ್ಬೇಕು ಮತ್ತು ಯಾವ ರೈತರು ಬಂದಾಗ ನಮಗೆ ಎಷ್ಟು ಸಾಧ್ಯವಾದಷ್ಟು ಅವರಿಗೆ ಮಾಹಿತಿಯನ್ನು ನಾವು ಕೊಡ್ತಾ ಬಂದಿದ್ದೀವಿ. ಜೊತೆಗೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಡೆಮೋ ಯೂನಿಟ್ ಅಂತ ಇದೆ, ಪ್ರಾತ್ಯಕ್ಷಿಕ ಕೇಂದ್ರಗಳು. ಅದರಲ್ಲಿ ನಾವು ಸುಮಾರು, ಸರ್ ಆಲ್ರೆಡಿ ಮಾದೇವ್ ಸರ್ ಹೇಳಿದ್ರು, ಸುಮಾರು 75 ನಾವು ತಳಿಗಳನ್ನ ಹಾಕಿ ನಾವು ರೈತರಿಗೆ ತೋರಿಸ್ಕೊಡ್ತಾ ಇದ್ದೀವಿ. ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಬಿತ್ತನೆ ತುಂಡುಗಳನ್ನು ರೈತರಿಗೆ ಒದಗಿಸ್ತೀವಿ, ಅಂದರೆ ಅವರು ಅದನ್ನ ಮಲ್ಟಿಪ್ಲೈ ಮಾಡ್ಕೋಬೋದು. ಸ್ವಲ್ಪ ನಾವು ಕೊಟ್ಟಾಗ ಅವರು ಅದನ್ನು ಅಭಿವೃದ್ಧಿಪಡಿಸ್ಕೊಂಡು ಅವರು ರೈತರುಗಳು ಉಪಯೋಗಿಸ್ಕೋಬೋದು. ಈಗ ಎಲ್ಲ ರೀತಿ ತಳಿಗಳು ರೈತರಲ್ಲಿ ಲಭ್ಯ ಇರಲ್ಲ, ಹಂಗಾಗಿ ನಮ್ಮಲ್ಲಿ ನಮ್ಮ ಕೇಂದ್ರಕ್ಕೆ ಬಂದಾಗ ಸಾಧ್ಯವಾದ ಮಟ್ಟಿಗೆ ನಾವು ಅವರು ಇಷ್ಟಪಡುವಂಥ ತಳಿಗಳನ್ನ ತುಂಡುಗಳನ್ನ ಕೊಡೋದು, ಬಿತ್ತನೆ ಬೀಜಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಕೊಡೋದು, ಆ ರೀತಿ ನಾವು ಮಾಡ್ಕೊಂಬಂದಿದ್ದೀವಿ. ಮತ್ತು ಸಕಾಲದಲ್ಲಿ ರೈತರಿಗೆ ಮಾಹಿತಿ ಬರುತ್ತೆ. ಮತ್ತು ಯಾವುದೇ ರೈತರುಗಳು ನಮಗೆ ಫೋನಿಂದ ಸಹ ಮಾಹಿತಿ ಕೇಳಿದ್ರೆ ನಾವು ಕೊಡ್ಕೊಂಡು ಬಂದಿರ್ತೀವಿ. ಈಗ ಮೇವಿನ ಬೆಳೆಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಬ್ರೋಚರ್ಸ್ಗಳು ಆ ಥರದ್ದು ಏನಾದರೂ ಮುದ್ರಣ ಮಾಡಿ ನೀಡ್ತಾ ಇರ್ತೀರಾ ರೈತರಿಗೆ? ಹೌದು, ಈ ಥರ ಮುದ್ರಣ ಪ್ರಕಟಣೆಗಳೆಲ್ಲ ನಮ್ಮ ಕೇಂದ್ರದಲ್ಲಿ ಲಭ್ಯವಿದೆ. ಮತ್ತು ಈಗಿನ ಕೃಷಿ ಮೇಳಕ್ಕೆ ನಮಗೆ ಬಂದಾಗ ಅಲ್ಲಿ ನಿಮಗೆ ಸಾಕಷ್ಟು ಪ್ರಾತ್ಯಕ್ಷಿಕ ಕೇಂದ್ರದಲ್ಲಿ ಜೊತೆಗೆ ನಮಗೆ ಮುದ್ರಣಗಳು, ಪ್ರಕಟಣೆಗಳು ನಾವು ಕೊಡುವಂಥ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ರೈತರಿಗೆ ಪಾಂಪ್ಲೆಟ್ಸ್ ಕೊಡೋದು, ಈ ಥರ ಹ್ಯಾಂಡ್ಔಟ್ಸ್ ಎಲ್ಲ ಕೊಡುವಂಥ ಕಾರ್ಯಕ್ರಮನೂ ಇದೆ. ಮೇವಿನ ಬೆಳೆಗಳ ಬಗ್ಗೆ ನಾವು ಕೊಡಲಿಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಈ ಬಾರಿಯ ಕೃಷಿ ಮೇಳದ ವಿಶೇಷತೆಗಳು ಮತ್ತು ನಿಮ್ಮ ಮೇವು ಬೆಳೆ ವಿಭಾಗದಿಂದ ಏನು ವಿಶೇಷತೆಗಳನ್ನು ಮೂಡಿಸೋ ಪ್ರಯತ್ನ ಮಾಡ್ತಾ ಇದ್ದೀರಿ ಈ ಬಾರಿ. ಈ ಬಾರಿ ಕೇಶವಮೂರ್ತಿ ಅವರೇ, ನಿಮ್ಗೆಲ್ಲ ತಿಳಿದಿರುವ ಹಾಗೆ ಇದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಉದ್ಭವವಾದ ವರ್ಷವಾಗಿ, ಫೌಂಡೇಶನ್ ಇಯರ್ ಅಂತ ಏನು ಹೇಳ್ತೀವಿ, ಉದ್ಭವವಾದ ವರ್ಷ ಅಥವಾ ಸಂಸ್ಥಾಪನ ವರ್ಷವಾಗಿ ಈ ಬಾರಿಯ ಕೃಷಿ ಮೇಳವನ್ನು ನಾವು ವಿಶೇಷವಾಗಿ ಮೇವು ಬೆಳೆ ವಿಭಾಗದಲ್ಲಿ ಹಲವಾರು ಹೊಸ ತಾಂತ್ರಿಕತೆಗಳನ್ನು ನಾವು ಅವರಿಗೆ ರೈತರಿಗೆ ಪ್ರಾತ್ಯಕ್ಷಕ್ಕೆ ಮುಖಾಂತರ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಈಗ ರೈತರು ವಿಶೇಷವಾಗಿ ಕೇಳ್ಕೊಂಡು ಬರ್ತಾ ಇರ್ತಾರೆ, ಸರ್ ಮೇವಿಗಾಗಿ ನಂಗೆ ಕುರಿ ಸಾಕಣೆಗೆ ಬೇಕಾಗಿರುವಂಥ ಮೇವುಗಳು, ನಾವು ಯಾವ ರೀತಿ ಸಾಕಣೆ ಮಾಡಬೇಕು, ಅದನ್ನು ಪಾಲನೆ ಮಾಡುವಂಥದ್ರಲ್ಲಿ ಏನೇನು ಅನುಸರಿಸಬೇಕು ಅನ್ನೋದನ್ನು ನಾವು ಮೇವುಗಳ ಬೆಳೆಯೋದ್ರ ಜೊತೆಗೆ ಆ ಪಕ್ಕದಲ್ಲಿ ಬೆಳೆದಂಥ ಒಂದು ಮಾದರಿಯ ರೀತಿಯಲ್ಲಿ ಬೆಳೆಯುವಂಥ ಕುರಿ ಒಂದು ಪ್ರದರ್ಶನಕ್ಕಿಟ್ಟು ಅದನ್ನು ಬೆಳೆಯೋ ವಿಧಾನಗಳನ್ನು ತೋರಿಸಿ ಹೇಳುವಂತ ಒಂದು ಕಾರ್ಯವನ್ನು ನಾವು ಈ ಸಲ ಹಾಕೊಂಡಿದ್ದೀವಿ. ಅಂದ್ರೆ ಪಕ್ಕದಲ್ಲೇ ಕುರಿನೂ ಸಾಕಿರ್ತೀವಿ, ಮೇಕೆ ಸಾಕಿ ಒಂದು ಹಿಂಡನ್ನು ಕೂಡ ನಾವು ಮೇಕೆ ಸಾಕಿದ ಅಂತ ಹೇಳ್ತೀವಿ. ಅದು ನಮ್ಮ ಭಾಗದಲ್ಲಿ ಅತಿ ವಿಶೇಷವಾಗಿರುವಂತ ಈಗ ಬಂಡೂರು ಶೀಪ್, ಅದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂತ ಬಂಡೂರು ಶೀಪ್. ಆ ಬಂಡೂರು ಶೀಪ್ ಕುರಿಗಳ ಒಂದು ಹಿಂಡನ್ನು ಕೂಡ ನಮ್ಮ ಒಂದು ಆ ಮೇಳದ ಸಂದರ್ಭದಲ್ಲಿ ಅದರ ಪಕ್ಕದಲ್ಲೇ ಅದಕ್ಕೆ ಬಿಟ್ಟು ಅವಕ್ಕೆ ಸೂಕ್ತವಾದ ಬೆಳೆಗಳನ್ನು ತೋರಿಸಿ ಬೆಳೆಸುವಂತ ತಿನ್ನಿಸುವಂತ ಒಂದು ಅವಕಾಶವನ್ನ ಎಲ್ಲರೂ ಅದನ್ನ ನೋಡಬಹುದು. ಒಂದ್ ಕಡೆ ಪ್ರಾಣಿ, ಇನ್ನೊಂದ್ ಕಡೆ ಮೇವು, ಎರಡು ಚೆನ್ನಾಗಿದೆ. ಇದ್ರ ಜೊತೆಗೆ ಈಗ ಮೊಲ ಸಾಕಣೆಗೆ ಬೇಕಾದದ್ದು ಹಲವಾರು ಮೇವಿನ ತಳಿಗಳು ಬೇಕಾಗ್ತದೆ, ಅದನ್ನು ಕೂಡ ನಾವು ಅಲ್ಲಿ ತೋರಿಸುವಂತ ವ್ಯವಸ್ಥೆ. ಇನ್ನು ಮುಂದೆ ಹೋಗಿ ಈ ಬಾರಿ ನಾವು ವಿಶೇಷವಾಗಿ ಮೇವಿನ ಸಂಸ್ಕರಣೆಗೆ ಜಾಸ್ತಿ ಒತ್ತಾಸೆ ಕೊಟ್ಟು ಹಲವಾರು ಹೊಸ ತಂತ್ರಜ್ಞಾನಗಳನ್ನು ಅದರಲ್ಲಿ ಅಭಿವೃದ್ಧಿಪಡಿಸಿರುವಂಥ ತಂತ್ರಜ್ಞಾನಗಳನ್ನು ಅಳವಡಿಸಿ ತೋರಿಸುವಂಥದ್ದು. ವಿಶೇಷವಾಗಿ ನಮಗೀಗ ಮೇವಿನನ್ನು ಈಗ ಸೈಲೇಜ್ ಆಗಿ ಉಪಯೋಗಿಸುವಂಥದ್ದು, ಸೈಲೇಜ್ ಮಾಡುವ ವಿಧಾನವನ್ನು ಹಲವಾರು ವಿಧಾನಗಳನ್ನು ನಾವು ಸೈಲೇಜ್ನಲ್ಲಿ ಕಾಣ್ಬೋದು. ಅದರಲ್ಲಿ ಬ್ಯಾಗ್ ಪದ್ಧತಿಯನ್ನು ಸೈಲೇಜ್ ಮಾಡುವಂಥದ್ದು, ಪಿಟ್ ಪದ್ಧತಿಯಲ್ಲಿ ಸೈಲೇಜ್ ಮಾಡುವಂಥದ್ದು, ಈ ಒಂದು ಆಮೇಲೆ ಡ್ರಮ್ ಪದ್ಧತಿಗಳಲ್ಲಿ ಸೈಲೇಜ್ ಮಾಡುವಂಥದ್ದು, ಈ ಮೂರು ಪದ್ಧತಿಗಳನ್ನು ನಾವು ನೇರವಾಗಿ ತೋರಿಸಿ, ಆಮೇಲೆ ಇತ್ತೀಚೆಗೆ ಈಗ ಮೆಷಿನ್ ಮುಖಾಂತರ ಆಟೋಮೇಟೆಡ್ ಸಿಸ್ಟಮ್ನಲ್ಲೂ ಬಂದಿರುವಂಥ ಸೈಲೇಜ್ ಪದ್ಧತಿಗಳಿದೆ, ಅದು ಕೂಡ ಮೆಷಿನ್ ದೊಡ್ಡ ದೊಡ್ಡ ಮೆಷಿನ್ಗಳಿಂದ ಮಾಡುವಂಥದ್ದನ್ನು ನಾವು ಕಟಾವು ಮಾಡುವ ಯಂತ್ರಗಳ ಜೊತೆಗೆ ಈ ಮೆಷಿನ್ ತಯಾರು ಮಾಡಿ ಇಟ್ಟಿರುವಂಥ ಒಂದು ಇದನ್ನು ಕೂಡ ನಾವು ಈ ಸಾರಿ ಪ್ರದರ್ಶನಕ್ಕೆ ಇಡ್ತೇವೆ. ಇದರ ಜೊತೆಗೆ ಈಗ ರೈತರು ತಾವಾಗೇ ಉಪಯೋಗಿಸುವಂಥ ಪೌಷ್ಟಿಕ ಆಹಾರವನ್ನು ತಯಾರಿಸಿಕೊಳ್ಳುವಂಥ ವಿಧಾನವನ್ನು ಮಾಡಿ ತೋರಿಸುವಂಥದ್ದು, ರೈತರಿಂದಲೇ ಇರುವಂಥ ಪರಿಕರಗಳನ್ನು ತಗೊಂಡು ಈ ಒಂದು ಪೌಷ್ಟಿಕ ಆಹಾರ ತಯಾರಿಸುವ ವಿಧಾನವನ್ನು ನಾವು ತೋರಿಸ್ತಾ ಇದ್ದೇವೆ. ಅದು ಪೆಲೆಟ್ ಮಾಡುವಂಥ ಮಿಷಿನನ್ನು ಇಡುವಂಥ ವಿಧಾನ, ಪೆಲೆಟ್ ಮಾಡ್ಕೊಳ್ಳೋದಕ್ಕೆ. ಅದೇ ರೀತಿ ಈಗ ಎಲೆಗಳನ್ನು ಸಂಗ್ರಹಿಸುವಂಥ ಲೀಫ್ ಮೀಲ್ ಪದ್ಧತಿ ಅಂತ ಏನು ಹೇಳ್ತೀವಿ, ಅದು ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ, ದ್ವಿದಳ ಬೆಳೆಗಳ ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ ಅದನ್ನು ಹೆಚ್ಚು ಕಾಲ ಶೇಖರಣೆ ಮಾಡಿ ಎಲ್ಲಿ ಕೊರತೆ ಇರುವಂಥ ಸಂದರ್ಭದಲ್ಲಿ ಕೊಡುವಂಥ ಒಂದು ಮಾಡೋದಕ್ಕೆ ಲೀಫ್ ಮೀಲ್ ಪದ್ಧತಿ ಅಂತ, ಅದು ಕೂಡ ನಾವು ಅಲ್ಲಿ ತೋರಿಸ್ತೇವೆ. ಇವು ಅದ್ರ ಜೊತೆಗೆ ಇವುಗಳಲ್ಲದೆ ಸುಮಾರು ಬೆಳೆಗಳು ಅಸಾಧಾರಣ ಅಥವಾ ಬೆಳೆಗಳಂತ ನಾವೇನು ಹೇಳ್ತೀವಿ, ಹೆಚ್ಚು ಅಂದರೆ ಪ್ರಚಲಿತ ಆಗದೇ ಇರುವಂಥ ಹೊಸ ಬೆಳೆಗಳಾಗಿ ಈಗ ಮೇವಿನ ಮುಳ್ಳಿಲ್ಲದಂಥ ಕ್ಯಾಕ್ಟಸ್ ನಮ್ಮ ಆ ಒಂದು ತಳಿಗಳು, ಅದನ್ನು ಕೂಡ ನಾವು ಅಲ್ಲಿ ಪ್ರದರ್ಶನಕ್ಕಿಟ್ಟು ಅದನ್ನು ಉಪಯೋಗಿಸುವ ರೀತಿಯನ್ನು ಕೂಡ ನಾವು ತೋರಿಸ್ತೇವೆ. ಇದ್ರ ಜೊತೆಗೆ ಈಗ ಅಜೋಲ್ಲವನ್ನು ಬೆಳೆಯೋ ರೀತಿಯಲ್ಲಿ ಹೇಳ್ತಾ ಇದ್ವಿ, ಅದನ್ನು ಈಗ ಶೇಖರಣೆ ಮಾಡಿ ಯಾವ ರೀತಿ ಉಪಯೋಗಿಸ್ಬೋದು, ಅಜೋಲ್ಲವನ್ನು ಬೆಳೆಸಿ ಅದನ್ನು ಬೆಳೆಯುವಂಥ ವಿಧಾನವನ್ನು ತೋರಿಸೋದ್ರ ಜೊತೆಗೆ ಅದನ್ನು ಒಣಗಿಸಿ ಪ್ಯಾಕಿಂಗ್ ಮಾಡಿ ಇಟ್ಕೊಂಡು ಅದನ್ನು ತೋರಿಸಿ ಇಡುವಂಥ. ಮತ್ತೆ ಈ ಮುಳ್ಳಿಲ್ಲದ ಕ್ಯಾಕ್ಟಸ್ ಅಂದ್ರಲ್ಲ ಏನು ಮಾಡೋರು ಸರ್? ನಮ್ಮಲ್ಲಿ ಹೆಚ್ಚು ಪ್ರಚಲಿತ ಆಗ್ತಾ ಇರುವಂಥದ್ದು ಪಾಪಸ್ ಕಳ್ಳಿ ಅಂತ ನಾವೇನು ಹೇಳ್ತೀವಿ, ಇದು ಈ ಇದರಲ್ಲಿ ಮುಳ್ಳು ಇರೋದಿಲ್ಲ ವಿಶೇಷವಾಗಿ. ಆಮೇಲೆ ಇದನ್ನು ನಾವು ಅತೀ ಕಡಿಮೆ ಮಳೆ ಕಡಿಮೆ ನೀರಿನಲ್ಲಿ ಬೆಳೆಯುವಂಥದ್ದು ಅಥವಾ ಅತಿ ಕಡಿಮೆ ಪ್ರದೇಶ, ಈಗ ನಮ್ಮ ಮಧ್ಯ ಕರ್ನಾಟಕ ಭಾಗ, ಚಿತ್ರದುರ್ಗ, ತುಮಕೂರು ಇಂಥ ಬರಪೀಡಿತ ಪ್ರದೇಶ ಅಥವಾ ನಮ್ಮ ಉತ್ತರ ಕರ್ನಾಟಕ ಭಾಗದ ಬರಪೀಡಿತ ಪ್ರದೇಶಗಳಲ್ಲೂ ಬೆಳೆಯುವಂಥದ್ದು. ಇಲ್ಲಿ ವಿಶೇಷವತ್ತು ಏನಂದರೆ ಇದನ್ನು ಬೆಳೆಸಿದಾಗ ಎರಡು ರೀತಿಯಲ್ಲಿ ಅನುಕೂಲ ಆಗ್ತದೆ. ಇದಕ್ಕೆ ಒಣ ಪದಾರ್ಥವನ್ನು ಕೊಡೋದ್ರ ಜೊತೆಗೆ ಆ ಜಾನುವಾರುಗಳಿಗೆ ಶೇಖರಿಸಿದ ನೀರು ಆ ಜಾನುವಾರುಗಳು ಲಭ್ಯ ಆಗ್ತದೆ. ಹಾಗಾಗಿ ಈಗ ರಾಜಸ್ಥಾನದಂಥ ಪ್ರದೇಶದಲ್ಲಿ ಇದು ಹೆಚ್ಚು ಪ್ರಚಲಿತವಾಗಿದೆ. ನಮ್ಮ ಭಾಗದಲ್ಲಿ ಜಾನುವಾರುಗಳು ತಿಂದರೆ ಏನಾಗಲ್ವೇ? ಇದು ನಾವು ಪೂರ್ಣ ಪ್ರಮಾಣದಲ್ಲಿ ತಿನ್ನೋದಕ್ಕಿಂತ ಇದರ ಶೇಕಡ 25-30% ತನಕ ಇದನ್ನು ನಾವು ಕೊಡ್ಬೋದು. ಇನ್ನು ಉಳಿಕೆ ಇದನ್ನು ಬೇರೆ ಮೇವುಗಳ ಜೊತೆಗೆ ಸೇರಿಸಿಕೊಡ. ಈ ಬಾರಿ ಕೃಷಿ ಮೇಳದಲ್ಲಿ ಪಾಪಸ್ ಕಳ್ಳೇನೂ ಪ್ರದರ್ಶನ ಮಾಡ್ತೀರಿ? ಹೌದು ಕೇಶಮೂರ್ತಿ. ಅಂದರೆ ಮೇವಿನ ವೈವಿಧ್ಯತೆಗಳೇನೇನಿದೆ ಆ ಎಲ್ಲ ವೈವಿಧ್ಯತೆಗಳನ್ನು ಅಲ್ಲಿ ನೋಡಬಹುದು ಅಂತ ಹೇಳಿ. ನಾನು ಈಗಾಗಲೇ ಹೇಳಿದ ಹಾಗೆ ಸುಮಾರು 75 ಜಾತಿಯ ಒಂದು ಮೇವಿನ ಬೆಳೆಗಳನ್ನು ನಮ್ಮ ಕೇಂದ್ರ ಈ ಒಂದು ಮೇವಿನ ಬೆಳೆ ಪ್ರದರ್ಶನಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಸಿಕ್ಕಿದೆ ಕಳೆದ ವರ್ಷಗಳಲ್ಲಿ. ಅಂದರೆ ಆ ರೀತಿ ಹೆಚ್ಚು ತೋರಿಸುವಂಥದ್ದು, ಅತಿ ಹೆಚ್ಚು ರೈತರು ಇವತ್ತು ಈಗ ಸುಮಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯೋಜನೆಗಳ ಮುಖಾಂತರ ಪಶು ಶಕ್ತಿಯರಂತ ಬರ್ತಿದ್ದಾರೆ, ಹೆಣ್ಣು ಮಕ್ಕಳು ಅದನ್ನು ಬಂದು ನೋಡಿ ಅದನ್ನು ಜಾಸ್ತಿ ಉಪಯೋಗಿಸ್ಕೊಂಡು ಸದುಪಯೋಗ ಪಡಿಸ್ಕೊಂಡು ಅಂತದ್ದಾಗಿದೆ. ಇದ್ರ ಜೊತೆಗೆ ಈ ಒಂದು ಕೈಗಾರಿಕೆ ಅಭಿವೃದ್ಧಿಪಡಿಸುವಂಥವ್ರು ಕೃಷಿ ಆಧಾರಿತ ಅಥವಾ ಮೇವು ಬೆಳೆ ಆಧಾರಿತ ಉದ್ಯಮಗಳನ್ನು ಮಾಡುವಂಥ ನವ ಉದ್ಯಮಿಗಳು ಕೂಡ ಬಂದಿದ್ದು, ಆ ನವ ಉದ್ಯಮಿಗಳು ಕೂಡ ಇವತ್ತು ನಮಗೆ ಹೆಚ್ಚು ಈ ಒಂದು ಆಕರ್ಷಕರಾಗಿದ್ದಾರೆ. ಅವರು ಇವಾಗ ಸೈಲೇಜ್ ಮಾಡುವಂಥ ಯೂನಿಟ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಜೊತೆಗೆ ಲೀಫ್ ಮೀಲ್ ಮಾಡುವಂಥ ಬೇಲ್ ಮಾಡುವಂಥ ಬೇಲ್ ಮಾಡುವಂಥದ್ದು ಅತಿ ಸಾಧಾರಣವಾಗಿ ನಾವು ಕಾಣ್ತಾ ಇದ್ದೇವೆ. ಅದಲ್ಲದೆ ಇವತ್ತು ಒಣಹುಲ್ಲಿನ ಸಂಸ್ಕರಣೆ ಮಾಡಿ ಅದನ್ನು ಶೇಖರಣೆ ಮಾಡಿ ಉತ್ತಮ ಪ್ರಮಾಣ ರೀತಿಯಲ್ಲಿ ಉತ್ತಮ ಗುಣಮಟ್ಟಗಳನ್ನು ನಷ್ಟವಾಗದೆ ಉಪಯೋಗಿಸುವಂಥ ಪದ್ಧತಿಗಳನ್ನು ನಾವು ಇವತ್ತು ಮುಂದಿನ ಕೃಷಿ ಮೇಳದಲ್ಲಿ ಒಂದು ಎಲ್ಲ ಮೇವು ಬೆಳೆಗೆ ಸಂಬಂಧಪಟ್ಟ ಒಟ್ಟಾರೆ ತಾಂತ್ರಿಕತೆಗಳನ್ನು ಆ ಒಂದು 2 ಎಕರೆ ಪ್ರದೇಶದಲ್ಲಿ ನಾವು ತೋರಿಸುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಡಾಕ್ಟರ್ ಮಹದೇವ್ ಅವರ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದೆ? ಖಂಡಿತ, 9945332633. ಇನ್ನೊಮ್ಮೆ ಹೇಳ್ತೇನೆ, 9945352633. ಇನ್ನೊಂದ್ಸರಿ ಹೇಳ್ಬಿಡಿ, 9945352633. ತಮ್ದು ಡಾಕ್ಟರ್ ರೂಪಶ್ರೀ ಅವರೇ? 8747028. ಇನ್ನೊಮ್ಮೆ, 8747028. ಇನ್ನೊಂದ್ಸರಿ ಹೇಳ್ಬಿಡಿ, ಸರಿ ಸರ್, 8747028. ಒಳ್ಳೆಯದು ಡಾಕ್ಟರ್ ಮಹದೇವ್ ಅವರೇ ಹಾಗೂ ಡಾಕ್ಟರ್ ರೂಪಶ್ರೀ ಅವರೇ, ಇದುವರೆಗೂ ಮೇವು ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು, ನಮಸ್ಕಾರ. ಧನ್ಯವಾದ. ಮೇವು ಬೆಳೆಗಳ ಸುಧಾರಿತ ಕ್ರಮಗಳನ್ನು ಕುರಿತ ಸಂವಾದದಲ್ಲಿ ಇದುವರೆಗೆ ಪಾಲ್ಗೊಂಡವರು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಮತ್ತು ಡಾ ಡಿಎಚ್ ರೂಪಶ್ರೀ. ಬರುವ ವಾರ ಮುಸುಕಿನ ಜೋಳ ಮತ್ತು ಜೋಳ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸಲಿದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಮಹದೇವು ಮತ್ತು ಡಾ ಜಿ ಸೋಮು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ ಮೇಳಗಳಲ್ಲಿ ರೈತರೆಲ್ಲ ಕೂಡಲು ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರ ತಂತ್ರಗಳ ಕೌಶಲ್ಯವು ಬೆಳೆಯುವುದು ಕೃಷಿಕರೆಲ್ಲ ಬನ್ನಿ ಕೃಷಿ ದೇವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ಸಹಗಾಯನ ಚೈತ್ರಿಕಾ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೇವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೇವಿಗೆ. ಚೀಚಿ ಚೀಚಿ, ಏನ್ ಗಬ್ಬನ ಆತ? ಏನಪ್ಪ ನಿಮ್ಮನೆ ಪಿಟ್ಟುಗುಂಡಿ ತುಂಬೋಗಿದ್ಯಾ? 3 ವರ್ಷಕ್ಕೊಂದ್ಸಾರಿ ಶೌಚಾಲಯದ ಸೆಪ್ಟಿಕ್ ಟ್ಯಾಂಕ್ ನ ಡಿ ಸ್ಲಜ್ ಮಾಡಿಸ್ಬೇಕಪ್ಪ. ಮಲ ಮಿಶ್ರಿತ ಕೊಳಚೆ ನೀರು ಅಂತರ್ಜಲವನ್ನ ಸೇರ್ದೆ ಇರೋ ಹಾಗೆ ನೋಡ್ಕೋಬೇಕು, ಇಲ್ಲಾಂದ್ರೆ ಈ ಕಲುಷಿತ ನೀರನ್ನ ಕುಡಿದು ಜನ ಜಾನುವಾರುಗಳು ಕಾಯಿಲೆಗೆ ತುತ್ತಾಗ್ತವೆ. 3 ವರ್ಷಕ್ಕೊಮ್ಮೆ ಡಿ ಸ್ಲಜ್ ಮಾಡಿಸಿ ಹಾಗೂ ಜಲಮೂಲಗಳನ್ನು ಸುರಕ್ಷಿತವಾಗಿಡಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ಮತ್ಸ್ಯತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯತರಂಗ. ಬಂಗಡಿ ಮೀನು ಬಳುಕಿದಾಗ